ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಈ ವರಮಹಾಲಕ್ಷ್ಮಿ ಹಬ್ಬದಂದು ಹೊಳೆಯುವ ಶುಭ ಹಾರೈಕೆಗಳನ್ನು ಮನೆಗೆ ತನ್ನಿ. ಆಗಸ್ಟ್ 1-17 ವಿಶೇಷ ಕೊಡುಗೆಗಳೊಂದಿಗೆ ಆಚರಿಸಿ. ಚಿನ್ನದ ದರದಲ್ಲಿ 10% ವರೆಗೆ ರಿಯಾಯಿತಿ ಪಡೆಯಿರಿ. ಬೆಳ್ಳಿಯ ದರದಲ್ಲಿ 10% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ₹7,000 ರಿಯಾಯಿತಿ. ಜೊತೆಗೆ ಚಿನ್ನದ ದರದಲ್ಲಿ ಫ್ಲಾಟ್ 10% ರಿಯಾಯಿತಿ ಪಡೆಯಿರಿ. ಸಾಂಪ್ರದಾಯಿಕವಾಗಿ ಹೊಳೆಯುವ ಎಲ್ಲಾ ಭೀಮಾ ಶೋರೂಮ್ಗಳಲ್ಲಿ ಪ್ರತ್ಯೇಕವಾಗಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಭಾರತೀಯ ಅಂಚೆ ಇಲಾಖೆಯ ಉಳಿತಾಯ ಖಾತೆ ಯೋಜನೆಗಳು ಎಲ್ಲಾ ವಯಸ್ಸಿನ ನಾಗರಿಕರಿಗಾಗಿ, ಎಲ್ಲಾ ರೀತಿಯ ಅವಶ್ಯಕತೆಗಳಿಗಾಗಿ. ನಿಮ್ಮ ಎಲ್ಲಾ ನೇರ ಲಾಭ ವರ್ಗಾವಣೆ, ಡಿಬಿಟಿ ಹಾಗೂ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಹಣ ಪಡೆಯಲು ಅಂಚೆ ಉಳಿತಾಯ ಖಾತೆ. ಗರಿಷ್ಠ ಮಿತಿ ಇಲ್ಲ. ಈಗ ಎಟಿಎಂ ಕಾರ್ಡ್, ಎನ್ಇಎಫ್ಟಿ, ಆರ್ಟಿಜಿಎಸ್ ಸೌಲಭ್ಯವಿದೆ. ಪ್ರತಿ ತಿಂಗಳ ಉಳಿತಾಯಕ್ಕಾಗಿ ಆರ್ಡಿ ಖಾತೆ 5 ಅವಧಿಗೆ. ತಿಂಗಳಿಗೆ ಕನಿಷ್ಠ 100 ರೂಪಾಯಿ, ಗರಿಷ್ಠ ಮಿತಿ ಇಲ್ಲ. ಎಂಐಎಸ್ ಪ್ರತಿ ತಿಂಗಳ ಆದಾಯ ಖಾತೆ 1,000 ರೂಪಾಯಿಯ ಗುಣಕಗಳಲ್ಲಿ ತೆರೆಯಬಹುದು. ಗರಿಷ್ಠ ಹೂಡಿಕೆ ಮಿತಿ 9,00,000 ಮತ್ತು ಜಂಟಿ ಖಾತೆಯಲ್ಲಿ 15,00,000. 1,00,000 ಠೇವಣಿಗೆ ಸರಿಸುಮಾರು ₹617 ಮಾಸಿಕ ಬಡ್ಡಿ. ಟೈಮ್ ಡಿಪಾಸಿಟ್ ಗಾಗಿ 1, 2, 3 ಮತ್ತು 5 ಖಾತೆ ತೆರೆಯಬಹುದು. 10 ಒಳಗಿನ ಹೆಣ್ಣು ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ. ಖಾತೆಯ ಅವಧಿ 21. ವಯಸ್ಸಿನ ನಿರ್ಬಂಧವಿಲ್ಲದೆ ಎಲ್ಲಾ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ 15 ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆ PPF 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ. ಕಿಸಾನ್ ವಿಕಾಸ್ ಪತ್ರ, ಅವಧಿ 115. ಈ ಯೋಜನೆ ಹಣವನ್ನು ದ್ವಿಗುಣಗೊಳಿಸುತ್ತದೆ. ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ 5 ಅವಧಿ, 1,00,000 ಮೆಚುರಿಟಿ, 1,44,903 ಮೌಲ್ಯ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿರಿ. ಜಲವಾಯು ಔರ್ ಅರ್ಥವ್ಯವಸ್ಥಾ, ಯಹ ಯುನೆಸ್ಕೋ ಕಾ ಸಂದೇಶ ಹೈ. ಆಜ್ ಭೀ ದುನಿಯಾ ಕಿ ಅರ್ಥವ್ಯವಸ್ಥಾ ಜೀವಾಶ್ಮ ಇಂಧನ್ ಪರ್ ಆಧಾರಿತ ಹೈ. 31% ತೇಲ್, 27% ಕೋಯ್ಲಾ ಔರ್ 25% ಪ್ರಾಕೃತಿಕ ಗ್ಯಾಸ್. ಇಸ್ಕೆ ಮುಕಾಬಲೆ ಹೈಡ್ರೋ, ಸೌರ, ಪವನ್ ಔರ್ ಜೈವ ಊರ್ಜಾ ಜೈಸೆ ಸ್ವಚ್ಛ ಸ್ರೋತ್ರ ಸಿರ್ಫ 17% ಹೈ. ಜೀವಾಶ್ಮ ಇಂಧನ್ ಕಾ ಸಂಗ್ರಹ ದಶಕೋ ತಕ್ ರಹನೆ ಕಾ ಅನುಮಾನ ಹೈ, ಲೇಕಿನ್ ಉನ್ಕಾ ಅತ್ಯಧಿಕ ಇಸ್ತಮಾಲ್ ಜಲವಾಯು ಪರಿವರ್ತನ್ ಕೋ ಔರ್ ಬಢಾಯೇಗಾ. ಇಸ್ಲಿಯೆ ಹಮೇ ಜಲ್ದ್ ಹೀ ಇಸೆ ರೋಕ್ನಾ ಹೋಗಾ. ಯದಿ ಹಮ್ ಜಲವಾಯು ಪರಿವರ್ತನ್ ಕೋ ನಿಯಂತ್ರಿತ್ ನಹಿ ಕರ್ತೆ ತೋ ಇಸೆ ದುನಿಯಾ ಕೋ ಬಹುತ್ ಬಡಾ ನುಕ್ಸಾನ್ ಹೋ ಸಕ್ತಾ ಹೈ. ಆರ್ಥಿಕ ವಿಕಾಸ್ ಕೋ ಐಸೆ ಬಢಾನಾ ಚಾಹಿಯೆ ಕಿ ಉತ್ಸರ್ಜನ್ ನಾ ಬಢೆ ಔರ್ ಪಾನಿ, ಭೋಜನ್ ಔರ್ ಊರ್ಜಾ ಕಿ ಸುರಕ್ಷಾ ಬನಿ ರಹೆ. ಹರಿತ್ ಪ್ರೌದ್ಯೋಗೀಕರಣ ಕಾ ಉಪಯೋಗ ಕರ್ನೆ ಸೆ ವಿಶೇಷಕರ್ ಯುವಾಓಂ ಕೆ ಲಿಯೆ ಕೈ ನೌಕರಿಯಾಂ ಪೈದಾ ಹೋ ಸಕ್ತಿ ಹೈ. ಯಹಾಂ ಏಕ್ ರೋಚಕ್ ತಥ್ಯ ಹೈ, ಮಹಾಸಾಗರೋ ಮೇ ಅತ್ಯಧಿಕ ಗತಿಶೀಲ ಊರ್ಜಾ ಹೋತಿ ಹೈ ಜೋ ಭವಿಷ್ಯ ಮೇ ಹಮಾರಿ ಊರ್ಜಾ ಜರೂರತೆ ಪೂರಿ ಕರ್ ಸಕ್ತಿ ಹೈ. ಯಹ ಸಂದೇಶ ಯುನೆಸ್ಕೋ ಔರ್ ಆಕಾಶವಾಣಿ ಕೆ ಸಹಯೋಗ ಸೆ ಪ್ರಸ್ತುತ ಕಿಯಾ ಗಯಾ ಹೈ. ರಾಧಾ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗ್ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು. ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರಿ, ಒಂದು ವಿಷಯ ಹೇಳಿ,

ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ. ಬಿಎಎಂಎಸ್ ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ. ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ. ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ. ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು. ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836 2305 122. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ರಸಶಾಸ್ತ್ರ ಹಾಗೂ ಭೈಷಜ ಕಲ್ಪನಾ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾ ಸುಲೋಚನಾ ರಾಠೋಡ್ ಅವರೊಂದಿಗೆ ಸಂದರ್ಶನ. ವಿಷಯ ಆಯುರ್ವೇದದಲ್ಲಿ ಆಹಾರ ಕ್ರಮ. ಸಂದರ್ಶಕರು ಶರಣಬಸವ ಚೋಳೀನ. ಆತ್ಮೀಯ ಕೇಳುಗರೆ, ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತ ನಮ್ಮ ಜೊತೆಗೆ ಡಾಕ್ಟರ್ ಸುಲೋಚನಾ ರಾಠೋಡ್ ಇರ್ತಾರೆ, ಹೆಗ್ಗೇರಿ ಆಯುರ್ವೇದ ಮಹಾವಿದ್ಯಾಲಯದ ರಸಶಾಸ್ತ್ರ ಮತ್ತು ಭೈಷಜ ಕಲ್ಪನಾ ವಿಭಾಗದ ಪ್ರಾಧ್ಯಾಪಕರವರು. ಇವತ್ತು ಆಹಾರ ಕ್ರಮಗಳಂದ್ರೆ ಏನು, ಯಾವ ರೀತಿ ಆಹಾರ ಸೇವನೆ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು, ಆ ನಿಟ್ಟಿನೊಳಗೆ ಆಯುರ್ವೇದೊಳಗೆ ಆಹಾರದ ಶ್ರೇಷ್ಠತೆ ಇವೆಲ್ಲ ಕುರಿತಂತೆ ನಾವು ಮಾಹಿತಿ ಮಾಡಿಕೊಂಡಂತ ಆತ್ಮೀಯ ಕೇಳುವರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸುಲೋಚನಾ ರಾಠೋಡ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಸುಲೋಚನ ಅವರೇ. ನಮಸ್ಕಾರ, ಸ್ವಾಗತ, ಸುಸ್ವಾಗತ. ತಾವು ಆಯುರ್ವೇದದ ವೈದ್ಯರಾಗಿರಿ, ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿರಿ, ತಮ್ಮ ಅನುಭವ ಏನು ಆಯುರ್ವೇದೊಳಗೆ? ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ರೋಗ ಬಂದ್ಮೇಲೆ ರೋಗಿಯ ರೋಗವನ್ನ ಶಮನ ಮಾಡುವುದಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನು ಹೇಳ್ತಾ ಇದೀವಲ್ಲ, ಇವು ಬರದೇ ಇರುವ ಹಾಗೆ ತಡೀಬಹುದು ನಾವು ಆಯುರ್ವೇದವನ್ನ ಫಾಲೋ ಮಾಡೋದ್ರಿಂದ. ಹೆಲ್ತ್ ಇಸ್ ವೆಲ್ತ್, ನಾವು ಆರೋಗ್ಯವೇ ಭಾಗ್ಯ ಅಂತ ಯಾವಾಗ ಹೇಳ್ತೀವಿ, ಅದನ್ನ ಕಾಯ್ಕೋಬೇಕಂದ್ರೆ ನಾವು ಇದನ್ನ ಸ್ವಲ್ಪ ಪ್ರೀತಿ ಮಾಡ್ಬೇಕು ಆಯುರ್ವೇದವನ್ನ. ಡಾಕ್ಟರ್ ಸುಲಸೇನ ಅವರೇ, ಈಗ ತಾವು ಹೇಳಿದ್ರೆ ಜೀವನ ಶೈಲಿ ತೊಂದರೆಗಳು, ಶುಗರ್ ಬಿಪಿ ಅಂತ ಸಾಕಷ್ಟು ಆಗಿಬಿಟ್ಟದ, ಆಹಾರ ಕಲಬೆರಿಕೆ ಆಗದ, ಈ ಒಂದು ಸವಾಲಿನ ಸಂದರ್ಭದೊಳಗೆ ಆಹಾರ ಕ್ರಮ ಹೆಂಗಿರ್ಬೇಕು ಅಂತೀರಿ? ಫಸ್ಟ್ ಒಂದು ಆಹಾರ ಕ್ರಮ ಅಂದ್ರೇನು ಅಂತ ಹೇಳ್ತೀನಿ. ಒಂದು ಆರೋಗ್ಯಕರ ಜೀವನಕ್ಕಾಗಿ ಪ್ರತಿದಿನ ಆಹಾರದ ಅಗತ್ಯಗಳನ್ನು ಒಂದು ಪೂರೈಸುವ ವಿಧಾನಕ್ಕೆ ನಾವು ಆಹಾರ ಕ್ರಮ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ವಿಶೇಷವಾಗಿ ಆಹಾರದ ಮಹತ್ವವನ್ನು ವರ್ಣಿಸುವಾಗ ಸ್ವಾಸ್ಥ್ಯ ರಕ್ಷಣೆ ಹಾಗೂ ಆರೋಗ್ಯ ವೃದ್ಧಿ, ಹಾಗೆಯೇ ರೋಗಿಯ ರೋಗವನ್ನು ಶಮನ ಮಾಡಲಿಕ್ಕೆ ಆಹಾರ ಪ್ರಮುಖ ಪಾತ್ರ ವಹಿಸುತ್ತದೆ. ಇದನ್ನು ಕಶ್ಯಪ ಸಂಹಿತೆಯಲ್ಲಿ ಹೇಗೆ ಹೇಳ್ತಾರಂದ್ರೆ, ಆಹಾರವನ್ನ ಮಹಾಭೇಷಜ ಅಂತ ಹೇಳ್ತಾರೆ. ಇಲ್ಲಿ ಭೇಷಜ ಅಂದ್ರೆ ಔಷಧಿ ಅಂತ ಅರ್ಥ. ಆಯುರ್ವೇದದಲ್ಲಿ ತ್ರಯೋಸ್ತಂಭಗಳಾದ ಆಹಾರ, ನಿದ್ರಾ, ಬ್ರಹ್ಮಚರ್ಯಗಳಲ್ಲಿ ಆಹಾರ ಪ್ರಮುಖ ಪಾತ್ರ ವಹಿಸ್ತದೆ. ಆಹಾರವು ಜೀವನ ಪೋಷಣೆ ಮಾಡ್ತದೆ ಮತ್ತೆ ಹಾಗೆ ಆರೋಗ್ಯ ನಿರ್ವಹಣೆಗೆ ಸಹಾಯ ಮಾಡ್ತದೆ. ಆಹಾರದಿಂದಲೇ ಎಲ್ಲ, ಈಗ ನಾವು ಎಲ್ಲ ಅವಲಂಬಿತ ಹೇಗಾಗಿವಿ ಅಂತಂದ್ರೆ, ಆಹಾರ ಸೇವನೆಯಿಂದ ವರ್ಣ ಪ್ರಸಾದನ, ನಾವು ಸ್ಕಿನ್ ಕಾಂಪ್ಲೆಕ್ಷನ್ ಆಗ್ಲಿ, ಸುಸ್ವರ, ಜೀವನ ಪ್ರತಿಭೆ, ಸುಖ ಸಂತೋಷ, ಶರೀರ ಪುಷ್ಟಿ, ಬಲ ಮತ್ತು ಮೇಧ, ಮೇಧ ಅಂದ್ರೆ ಮೆಮರಿ ಪವರ್, ಇವೆಲ್ಲವೂ ಆಹಾರದ ಮೇಲೇನೆ ಅವಲಂಬಿತ ಆಗದ. ಮತ್ತೆ ನಾವೀಗ ಆಹಾರದ ಒಂದು ಶ್ರೇಷ್ಠತೆಯನ್ನ ಹೇಳಬೇಕು ಅಂತಂದ್ರೆ, ಈ ಸಾಮಾಜಿಕ ಔದ್ಯೋಗಿಕ ಚಟುವಟಿಕೆಗಳು, ವೈದಿಕ ಆಚರಣೆಗಳು, ಮೋಕ್ಷ ಪ್ರಾಪ್ತಿಗೆ ಕಾರಣವಾಗುವ ಎಲ್ಲವೂ ಕೂಡ ಆಹಾರದ ಮೇಲೇನೆ ಅವಲಂಬಿತ ಆಗದ. ಅದಕ್ಕೆ ನಾವು ಅನ್ನ ಶ್ರೇಷ್ಠ ಅಂತ ಹೇಳ್ತೀವಿ. ಬಹಳ ಸಂತೋಷ. ಅಂದ್ರೆ ಈಗ ನೀವು ಆಯುರ್ವೇದೊಳಗೆ ಆಹಾರದ ಮಹತ್ವವನ್ನು ಬಹಳ ಹೇಳ್ತಾ ಇದ್ದೀರಿ. ಆಹಾರ ಸೇವನೆ ಯಾಕೆ ಮಾಡಬೇಕು, ಏನಾದ್ರೂ ಲಾಭ ಏನಿದೆ, ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ ಡಾಕ್ಟರ್ ಸುಲೋಚನಾ ಅವರೇ? ಇದರ ಲಾಭ ಅಂತಂದ್ರೆ, ಈ ಒಂದು ಆಹಾರ ಸೇವನೆಯಿಂದ ಇದು ವರ್ಣ ಪ್ರಸಾದನ ಹೇಳ್ತೀವಿ, ಜೀವನ ಪ್ರತಿಭೆ, ಸುಖ ಸಂತೋಷ, ಶರೀರ ಪುಷ್ಟಿ, ಬಲ ಮತ್ತು ಮೇಧ, ಇವುಗಳನ್ನು ನಾವು ಅವಲಂಬಿತ ಆಗಿರೋದ್ರಿಂದ ಇದನ್ನು ಶ್ರೇಷ್ಠ ಅಂತ ಹೇಳ್ತೀವಿ. ಒಂದು ಸಾಮಾಜಿಕ ಆಗಿರಬಹುದು, ಔದ್ಯೋಗಿಕ ಚಟುವಟಿಕೆ ಆಗಿರಬಹುದು, ವೈದಿಕ ಆಚರಣೆಗಳಾಗಿರಬಹುದು, ಮೋಕ್ಷ ಪ್ರಾಪ್ತಿಗೆ ಕಾರಣವಾಗುವ ಎಲ್ಲವೂ ಕೂಡ ನಾವು ಆಹಾರದ ಮೇಲೆಯೇ ಅವಲಂಬಿತ ಆಗಿರೋದ್ರಿಂದ ಇದು ಶ್ರೇಷ್ಠ ಅಂತ ಹೇಳ್ತೀವಿ. ಈ ಆಯುರ್ವೇದೊಳಗೆ ಆಹಾರ ಸೇವನೆ ನಿಯಮಗಳು, ಅದ್ರ ಬಗ್ಗೆ ವಿವರ ಮಾಹಿತಿ ಕೊಡ್ಬೋದು? ಯಾಕಂದ್ರೆ ಯಾವಾಗ್ಲೂ ಕೂಡ ಒಂದು ಸಮಯ ಇರ್ತದೆ ಆಹಾರ ಸೇವನೆ ಮಾಡ್ಲಿಕ್ಕೆ, ಇಷ್ಟು ಅಂತರ ಇಟ್ಕೊಂಡ್ರೆ ನಮಗೆ ಆರೋಗ್ಯ ಚಲೋ ಇರ್ತದೆ, ಪಚನ ಕ್ರಿಯೆ ಚಲೋ ಆಗ್ತದೆ ಅಂತೇಳಿ. ಅಂದ್ರೆ ಆಯುರ್ವೇದೊಳಗೆ ಈ ಬಗ್ಗೆ ಏನು ವಿವರ ಹೇಳಿದ್ದಾರೆ? ಆಹಾರ ಸೇವನೆಯ ನಿಯಮಗಳನ್ನು ಹೇಳ್ತಾರೆ. ಸಿಂಪ್ಲಿ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡೋದೇ ಶುಚಿಯಾಗಿರ್ತಕ್ಕಂತಹ ಹಿತವಾಗಿರುವ ಷಡ್ರಸಯುಕ್ತ ಮಧುರವಾದ ಆಹಾರವನ್ನು ಶುಚಿಗೊಳಿಸಿದ ಕೈಗಳಿಂದ ಸೇವನೆ ಮಾಡಬೇಕು. ಇದೆಲ್ಲವೂ ಕೂಡ ಶ್ಲೋಕ ರೂಪದಲ್ಲಿನೇ ನಾವು ನಮಗೆ ಸಿಗ್ತದೆ. ಉಷ್ಣ ಆಹಾರವು ಸ್ವಾದಿಷ್ಟಕರವಾಗಿರ್ತದ, ಅಗ್ನಿ ಪ್ರದೀಪ್ತ ಮಾಡ್ತದ, ಶೀಘ್ರ ಪಚನ ಮಾಡ್ತದ, ವಾತಾನುಲೋಮಕದ ಮತ್ತೆ ಕಫ ಶೋಷಣೆಯನ್ನು ಮಾಡ್ತದ. ಸ್ನಿಗ್ಧ ಆಹಾರ ಅಗ್ನಿ ಪ್ರದೀಪ್ತ ಮಾಡ್ತದ, ವಾತಾನುಲೋಮಕದ, ಬುದ್ಧಿವೃದ್ಧಿಕರ, ಬಲವೃದ್ಧಿಕರ, ವರ್ಣಪ್ರಸಾದಕ, ಇಂದ್ರಿಯ ಗ್ರಹಿಕೆಯನ್ನು ಹೆಚ್ಚಿಸುತ್ತದ. ಮತ್ತೆ ಮಾತ್ರಪೂರ್ವಕ ಸೇವಿಸಿದ ಆಹಾರ ತ್ರಿದೋಷಗಳನ್ನು ದೂಷಿಸದೆ ಆಯುವನ್ನು ವೃದ್ಧಿಸುತ್ತದೆ ಅಂತ ಹೇಳ್ತೀವಿ. ಮತ್ತು ಮೊದಲು ಸೇವಿಸಿದ ಆಹಾರ ಜೀರ್ಣ ಆದ್ಮೇಲೆ ನಾವು ಆಹಾರವನ್ನ ಸೇವನೆ ಮಾಡಬೇಕು. ಅಜೀರ್ಣದಲ್ಲಿ ಸೇವಿಸಿದ ಆಹಾರ ದೋಷವನ್ನು ಪ್ರಕೋಪ ಉಂಟು ಮಾಡ್ತದೆ. ಅನುಕೂಲ ಸ್ಥಳದಲ್ಲಿ ಮೌನವಾಗಿ ಏಕಾಗ್ರತೆಯಿಂದ ಕುಳಿತುಕೊಂಡು ನಾವು ಆಹಾರ ಸೇವನೆಯನ್ನು ಮಾಡಬೇಕು. ವೀರ್ಯ ವಿರುದ್ಧ ಆಗಲಿ, ಅತಿ ಅವಸರದಲ್ಲಿ, ಅತಿ ನಿಧಾನವಾಗಿ ಅಥವಾ ಮೇಲಿಂದ ಮೇಲೆ ಆಹಾರವನ್ನ ಸೇವನೆ ಮಾಡಬಾರದು. ಆಹಾರ ಅಂದ್ರೆ ಸಮಯಕ್ಕೆ ಸರಿಯಾಗಿ ಮಾಡಬೇಕು, ಮತ್ತೆ ಆದಷ್ಟು ಪೌಷ್ಟಿಕವಾದಂತ ಆಹಾರ, ಮತ್ತೆ ಮುಖ್ಯವಾಗಿ ನಾವು ಅಂದ್ರೆ ಬಹಳ ಕಾಳಜಿ ವಹಿಸಬೇಕು. ಹೊರಗಡೆ ಊಟದಕ್ಕಿಂತ ಮನೆಯೊಳಗಿನ ಆಹಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು. ಈಗ ನೀವು ಹೇಳಿದ್ರಲ್ಲ, ಈಗ ಆಹಾರ ಸೇವನೆ ಆಯುರ್ವೇದೊಳಗೆ ಈ ಸಮಯದೊಳಗೆ ಊಟ ಮಾಡಬೇಕು ಅಂತ ಇರ್ತದೆ, ಅದ್ರ ಬಗ್ಗೆ ವಿವರವಾಗಿ ಹೇಳ್ಬೋದಾ? ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಹಾರ ಸೇವನೆಯನ್ನು ಮಲಮೂತ್ರ ವಿಸರ್ಜನೆಯೇ ಮತ್ತು ಸ್ನಾನದ ನಂತರ ಮಾಡಬೇಕು. ನೆಕ್ಸ್ಟ್ ಹಸಿವಾದಾಗ ಮಾತ್ರ ಆಹಾರ ಸೇವನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಈಗ ಪ್ರತಿನಿತ್ಯ ಸೇವಿಸುವಂತ ಆಹಾರ ಪದಾರ್ಥಗಳು ಅವನ್ನ ವಿಚಾರ ಮಾಡಲಿಕ್ಕೆ ಬಂದ್ರೆ ಯಾವ ಒಳ್ಳೇದು ಅಂತ ಅವರು ಲಿಸ್ಟೇ ಮಾಡಿದ್ದಾರೆ, ನಿತ್ಯ ಸೇವನೀಯ ಆಹಾರ ಪದಾರ್ಥಗಳು ಅಂತ. ಅದರಲ್ಲಿ ಅಕ್ಕಿ, ಹೆಸರು ಬೇಳೆ, ಉಪ್ಪು, ನೆಲ್ಲಿಕಾಯಿ ಮತ್ತು ಅಳಲೆಕಾಯಿ, ಜವೆಗೋಧಿ, ಹಾಲು, ತುಪ್ಪ, ಜೇನುತುಪ್ಪ, ಜಾಂಗಲ ಮಾಂಸ, ದಾಳಿಂಬೆ ಹಣ್ಣು ಮತ್ತು ಒಣದ್ರಾಕ್ಷಿ, ಇವುಗಳನ್ನು ನಾವು ಪ್ರತಿನಿತ್ಯ ಸೇವಿಸಬೇಕು ಅಂತ ಹೇಳ್ತಾರೆ. ಡಾಕ್ಟರ್ ಸುಲಚನಾ ರಾಠೋಡ್ ಅವರು ಕರೆಕ್ಟ್ ಆಗಿ ನೀವು ಹೇಳ್ತಾ ಇದ್ದಾರೆ. ಅಂದ್ರೆ ಆಯುರ್ವೇದೊಳಗೆ ಈಗ ವಿಶೇಷವಾಗಿ ವಿಲೋಮ ಆಹಾರದ ಬಗ್ಗೆ ಬಹಳ ಹೇಳ್ತಾರೆ. ಅಂದ್ರೆ ಯಾವ ಆಹಾರ ಜೊತೆ ಯಾವ ಆಹಾರವನ್ನು ಸೇರಿಸಿ ಸೇವಿಸಬಾರದು ಅನ್ನೋದು ಬಹಳ ಮುಖ್ಯ, ನಾವು ಗಮನಿಸಬೇಕು. ಈ ಕುರಿತಂತೆ ವಿವರವಾಗಿ ಮಾಹಿತಿ ಮಾಡಿಕೊಡ್ಬೋದಾ ಡಾಕ್ಟರ್ ಸುಲಚನಾ ಅವರೇ? ಈಗ ಹಾಲು ಮತ್ತು ಮೀನು, ಹಾಲು ಮತ್ತು ಉಪ್ಪು, ಇವುಗಳು ಚರ್ಮದ ರೋಗಕ್ಕೆ ಕಾರಣ ಆಗ್ತದ ಅಂತ ಹೇಳ್ತಾರೆ, ಕುಷ್ಠ ಬರ್ತದ ಅಂತ ಹೇಳ್ತಾರೆ. ಹಾಲು ಮತ್ತು ಉಪ್ಪು ಅಂದ್ರೆ ಈಗ ನಾವು ಹಾಲು ಹಾಕೊಂಡಿರ್ತಾರೆ, ಅದ್ರ ಜೊತೆಗೆ ಉಪ್ಪು ಹಾಕೊಳ್ಳೋದಾಗ್ಲಿ ಅಥವಾ ಸಾರು ಅದೆಲ್ಲ ಹಾಕೊಂಡು ಅದರಲ್ಲಿ ಹಾಲು ಮಿಕ್ಸ್ ಮಾಡೋದಾಗ್ಲಿ ಇದನ್ನ ಮಾಡಬಾರ್ದು. ನೆಕ್ಸ್ಟ್ ಜೇನುತುಪ್ಪ ಬಿಸಿ ಮಾಡಿ ತಗೋಬಾರ್ದು, ಇದರಿಂದ ಪಿತ್ತ ವೃದ್ಧಿ ಆಗ್ತದೆ. ತುಪ್ಪ ಮತ್ತು ಜೇನುತುಪ್ಪ ಸಮ ಪ್ರಮಾಣದಲ್ಲಿ ತಗೋಬಾರ್ದು. ಮೊಸರನ್ನು ರಾತ್ರಿಯಲ್ಲಿ ಸೇವನೆ ಮಾಡಬಾರ್ದು. ನೆಕ್ಸ್ಟ್ ಅಂತಂದ್ರೆ ಹಾಲು ಮತ್ತು ಹುಳಿ ಇರ್ತಕ್ಕಂತ ಹಣ್ಣುಗಳನ್ನು, ಈಗ ಸಲಾಡ್ ಎಲ್ಲ ಮಾಡ್ತಾರಲ್ಲ ಹಾಗೆ. ನೆಕ್ಸ್ಟ್ ಏನು ಅಂದ್ರೆ ಋತು ಅನುಸಾರ ಬೆಳೆಯುವ ತರಕಾರಿ ಮತ್ತು ಹಣ್ಣುಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಈಗ ಆರೋಗ್ಯವಂತರಿಗೆ ಕೂಡ ನಾವು ಸಾಕಷ್ಟು ಆರೋಗ್ಯ ಕ್ರಮ ಆಯ್ತು, ಇನ್ನು ಅನಾರೋಗ್ಯ ಇದ್ದವರಿಗೆ ರೋಗಿಗಳಿಗೆ ಒಂದು ಪಠ್ಯಕ್ರಮ ಅಂದ್ರೆ ಆಹಾರ ಒಂದು ಹೆಂಗ್ ತಗೊಳ್ಬೇಕು ಅನ್ನೋದು ಇರ್ತದೆ. ಯಾಕಂದ್ರೆ ರೋಗಿಗಳಿಗೂ ಇನ್ನೂ ಹೆಚ್ಚು ಕಾಳಜಿ ವಹಿಸಬೇಕಾಗ್ತದೆ. ಪ್ರತ್ಯೇಕವಾಗಿ ಆಹಾರ ಕ್ರಮ ಏನಾದ್ರೂ ಇದೆಯಾ ರೋಗಿಗಳಿಗೆ? ಹೌದು, ರೋಗಿಗಳಲ್ಲಿ ಅವರ ಪಚನ ಶಕ್ತಿಗೆ ಅನುಗುಣವಾಗಿ ಆಯುರ್ವೇದದಲ್ಲಿ ಕೆಲವೊಂದು ಆಹಾರ ಸಿದ್ಧಪಡಿಸುವ ವಿಧಾನಗಳನ್ನ ವರ್ಣಿಸಿದ್ದದ. ಅದರಲ್ಲಿ ಫಸ್ಟ್ ಅಂದ್ರೆ ಅನ್ನಕಲ್ಪನಾ ಅಂತ ಹೇಳಿ, ಇಲ್ಲಿ ಅನ್ನಕಲ್ಪನಾದಲ್ಲಿ ಏನ್ ಮಾಡ್ತಾರೆ, ಒಂದು ಭಾಗ ಅಕ್ಕಿ, ಐದು ಭಾಗ ನೀರು ಹಾಕಿ ಅದನ್ನ ಕುದಿಸಬೇಕು. ಅಕ್ಕಿ ಬೆಂದಾದ ಮೇಲೆ ಅದನ್ನ ಬಸಿದು ಆ ಅನ್ನವನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಮಂಡ ಅಂದ್ರೆ ಒಂದು ಭಾಗ ಅಕ್ಕಿ, ಹದಿನಾಲ್ಕು ಭಾಗ ನೀರು ಹಾಕಿ ಕುದಿಸಬೇಕು. ಅಕ್ಕಿ ಬೆಂದಾದ ಮೇಲೆ ಮೇಲಿನ ದ್ರವಾಂಶದಲ್ಲಿ ಶುಂಠಿ ಪುಡಿ ಮತ್ತು ಸೈಂಧವ ಲವಣವನ್ನ ಹಾಕಿ ಸೇವಿಸುವುದರಿಂದ ವಾತಾನುಲೋಮನ ಆಗ್ತದೆ ಮತ್ತು ಇದು ಪಚನಕ್ಕೆ ಒಳ್ಳೇದು ಅಂತ ಹೇಳ್ತೀವಿ. ನೆಕ್ಸ್ಟ್ ಅಂದ್ರೆ ಪೇಯ, ಇಲ್ಲಿ ಒಂದು ಭಾಗ ಅಕ್ಕಿ, ಹದಿನಾಲ್ಕು ಭಾಗ ನೀರು ಹಾಕಿ ಕುದಿಸಿ ಬೆಂದಾದ ಮೇಲೆ ಅಕ್ಕಿಯೊಂದಿಗೆ ಜಲೀಯ ಅಂಶವನ್ನು ಕೂಡ ತಗೊಳ್ಳಿಕ್ಕೆ ಹೇಳ್ತಾರೆ. ಇದು ಜ್ವರದಲ್ಲಿ, ಉದರ ರೋಗದಲ್ಲಿ ಮತ್ತು ಬಸ್ತಿ ಶೋಧನ, ಹಸಿವು, ನೀರಡಿಕೆ ಮತ್ತು ಶ್ರಮವನ್ನ ಕಡಿಮೆ ಮಾಡ್ತದೆ. ನೆಕ್ಸ್ಟ್ ಅಂತಂದ್ರೆ ವಿಲೇಪಿ ಅಂತ ಹೇಳ್ತೀವಿ, ಒಂದು ಭಾಗ ಅಕ್ಕಿ, ಹದಿನಾಲ್ಕು ಭಾಗ ನೀರು ಹಾಕಿ ಬೇಯಿಸಿ ಪೂರ್ಣವಾಗಿ ಸೇವಿಸುವುದರಿಂದ ಇದು ಹೃದಯಕ್ಕೆ ಹಿತಕರ ಅಂತ ಹೇಳ್ತೀವಿ. ಮತ್ತೆ ಇದರಿಂದ ಪಿತ್ತ ಶಮನ ಆಗ್ತದೆ. ಯಾವಾಗು ಅಂತಂದ್ರೆ ಒಂದು ಭಾಗ ಅಕ್ಕಿ, ಹದಿನಾರು ಭಾಗ ನೀರು ಹಾಕಿ ಅರ್ಧ ಉಳಿಸಿ ಅದನ್ನ ಕೊಡೋದ್ರಿಂದ ಗೃಹಿಣಿ ರೋಗ ಅಂದ್ರೆ ಮಾಲ್ ಅಬ್ಸಾರ್ಪ್ಷನ್ ಅಂದ್ರೆ ಮುಹುರ್ಬದ್ಧ ಮುಹುರ್ದ್ರವಂ ಅಂತ ಹೇಳ್ತೀವಿ. ಅದರಲ್ಲಿ ಆಮ್ರ, ಮಟೆ, ನೇರಳೆ ಇದ್ರ ಕಷಾಯ ಹಾಕೊಂಡು ಕೂಡ ತಗೊಳಿಕ್ಕೆ ಹೇಳ್ತಾರೆ. ಕೃಷರ ಅಂದ್ರೆ ಖಿಚಡಿ, ಇದು ಒಂದು ಭಾಗ ಅಕ್ಕಿ, ಕಾಲು ಭಾಗ ಹೆಸರು ಬೇಳೆ ಹಾಕಿ ಶುಂಠಿ, ಲವಣ ಮತ್ತೆ ಹಿಂಗು ರುಚಿಗೆ ಅನುಸಾರವಾಗಿ ಹಾಕಿ ಕುದಿಸಿ ತಗೊಳ್ಳೋದ್ರಿಂದ ಇದು ಶುಕ್ರಲ, ಬಲ್ಯ, ವಾತಹರ, ಬುದ್ಧಿಪ್ರದ ಮತ್ತು ಮಲಮೂತ್ರವನ್ನು ವರ್ಧನ ಮಾಡ್ತದಂತ ಹೇಳ್ತಾರೆ. ನೆಕ್ಸ್ಟ್ ಅಂದ್ರೆ ಯೂಷ, ಒಂದು ಭಾಗ ದ್ವಿದಳ ಧಾನ್ಯ, ಹದಿನಾರು ಭಾಗ ನೀರು ಹಾಕಿ ಬೇಯಿಸಿ ಅದರಲ್ಲಿ ಹಿಪ್ಪಲಿ ಚೂರ್ಣ ಹಾಕಿ ಸೇವಿಸಬೇಕು. ಇದು ಬಲಕಾರಕ ಆಗದ ಮತ್ತು ವೃಷ ಆಗದ ಅಂತ ಹೇಳ್ತೇವೆ. ಮೀನ್ಸ್ ರಿಪ್ರೊಡಕ್ಟಿವ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ತದ. ಖಡಕಾಂಬಲಿಕ ಅಂತ ಹೇಳ್ತಾರೆ, ನಾಲ್ಕು ಭಾಗ ಮಜ್ಜಿಗೆ ಅದ್ರದ 1/16 ಭಾಗದಷ್ಟು ಹೆಸರು ಹಾಕಿ ಅದನ್ನ ಬೇಯಿಸಬೇಕು. ಅದರಲ್ಲಿ ಶುಂಠಿ ಮೆಣಸು ಹಾಕಿ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಹಾಕಿ ತಗೊಳ್ಳೋದ್ರಿಂದ ಅದು ಹಸಿವೆ ಚೆನ್ನಾಗಾಗ್ತದ ಮತ್ತೆ ಪಚನ ಆಗ್ತದ ಮತ್ತೆ ರುಚಿಕರ ಆಗಿರ್ತದ ಅಂತ ಹೇಳ್ತಾರೆ. ಕಾಂಬಲಿಕ ಅಂದ್ರೆ ಒಂದು ಭಾಗ ದದಿ ಮಸ್ತು ಅಂದ್ರೆ ಮೊಸರಿನ ಮೇಲಿಂದ ನೀರು ಅಂತ ಹೇಳ್ತೀವಿ. ಅದ್ರದ 1/8 ಪಾರ್ಟ್ ಹೆಸರು ಕಾಳು ಹಾಕಿ ಬೇಯಿಸಬೇಕು. ಅದರಲ್ಲಿ ಲವಣ, ಜೀರಿಗೆ ಮತ್ತು ನಿಂಬು ರಸ, ಏಲಕ್ಕಿ ಇವೆಲ್ಲ ಹಾಕಿ ಕೊಡೋದ್ರಿಂದ ಇದನ್ನ ಕಾಂಬಲಿಕ ಅಂತ ಹೇಳ್ತೀವಿ. ಇದು ಒಂದು ಟೈಪ್ ಆಫ್ ಸೂಪ್ ಅಂತ ಹೇಳ್ತೀವಿ ನಾವು. ಇದು ಅಗ್ನಿಮಾಂದ್ಯದಲ್ಲಿ ಮತ್ತು ಅತಿಸಾರದಲ್ಲಿ ಕೊಡಬಹುದು. ರಾಗ ಅಂತಂದ್ರೆ ಇಲ್ಲಿ ಪುನರ್ಪುಳಿ ಪರುಷಕ ನೇರಳೆ ಹಣ್ಣಿನ ರಸದ ಜೊತೆಗೆ ಸ್ವಲ್ಪ ಸಕ್ಕರೆ, ಉಪ್ಪು ಮತ್ತು ಸ್ವಲ್ಪ ಪ್ರಮಾಣದ ಸಾಸಿವೆ ಹಾಕಿ ಕೊಡೋದ್ರಿಂದ ಇದು ದೀಪಕ ಮತ್ತು ರುಚಿಕರ ಆಗಿರ್ತದ. ನೆಕ್ಸ್ಟ್ ಅಂದ್ರೆ ಶಾಡವ, ಮಧುರ ಆಮ್ಲ ಲವಣಾರಸಯುಕ್ತ ದ್ರವ್ಯಗಳನ್ನ ಮಿಶ್ರಣ ಮಾಡಿ ಸೇವಿಸಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಅಂತಂದ್ರೆ ಮಜ್ಜಿಗೆ, ಇಲ್ಲಿ ಆಯುರ್ವೇದದಲ್ಲಿ ಮಜ್ಜಿಗೆಯನ್ನ ಅಮೃತಕ್ಕೆ ಹೋಲಿಸ್ತಾರೆ. ಮಜ್ಜಿಗೆಯನ್ನು ಮೂರು ವಿಧಗಳಲ್ಲಿ ಹೇಳ್ತಾರೆ, ಪೂರ್ಣ ಬೆಣ್ಣೆ ತೆಗೆದದ್ದು, ಅರ್ಧ ಬೆಣ್ಣೆ ತೆಗೆದದ್ದು ಮತ್ತು ಬೆಣ್ಣೆ ತೆಗೆಯದೇ ಇರೋದು. ಇಲ್ಲಿ ಪೂರ್ಣ ಬೆಣ್ಣೆ ತೆಗೆದದ್ದು ನಾವು ಕಫಜ ವ್ಯಾಧಿಗಳಲ್ಲಿ ಮತ್ತು ಕಫ ಪ್ರಕೃತಿಯವರಲ್ಲಿ ಕೊಡ್ತೀವಿ. ಆದ್ರೆ ಈಗ ಒಟ್ಟಾರೆ ತಾವು ಹೇಳ್ತಾ ಇರೋದು, ಈಗ ಸುಲಕ್ಷಣ ಅವರೇ, ರೋಗಿಗಳಿಗೆ ವಿಶೇಷವಾಗಿ ಪಥ್ಯದ ಪ್ರಕಾರ ತಯಾರು ಮಾಡಿಕೊಡುವಂತಹ ಆಹಾರದ ಬಗ್ಗೆ ತಾವು ಹೇಳಿದ್ರಿ. ಈ ಮಾಂಸಾಹಾರಿಗಳು ಇದ್ರೆ ಅವ್ರಿಗೇನಾದ್ರೂ ಪಥ್ಯಾಹಾರ ಕ್ರಮ ಇದೆಯೇನು ಹೇಳ್ತಾರೆ? ಇಲ್ಲೇ ಒಂದು ಭಾಗ ಮೂಳೆ ರಹಿತ ಮಾಂಸವನ್ನ ತಗೊಂಡು ಅದರಲ್ಲಿ 8 ಭಾಗ ನೀರು ಹಾಕಿ ಮಾಂಸ ಬೇಯಿಸಿ ಅದರ ದ್ರವಾಂಶ ಭಾಗದಲ್ಲಿ ಜೀರಿಗೆ, ಕಾಳುಮೆಣಸು, ಶುಂಠಿ ಸೇರಿಸಿ ಕೊಡಬೇಕು ಅಂತ ಹೇಳ್ತಾರೆ. ಇದು ತೃಪ್ತಿಕರ ಆಗಿರ್ತದ, ವೃದ್ಧಿ ಅದ ಮತ್ತೆ ಇದು ಬಲಕಾರಕವಾಗಿರುತ್ತದ. ನೆಕ್ಸ್ಟ್ ಅಂದ್ರೆ ಇನ್ನೊಂದು ವೇಷವಾರ ಅಂತ ಹೇಳ್ತಾರೆ. ಇಲ್ಲೇ ಒಂದು ಭಾಗ ಮೂಳೆ ರಹಿತ ಮಾಂಸವನ್ನು ಅದಕ್ಕೂ ಕೂಡ 8 ಭಾಗ ಹಾಕಿ ಚೆನ್ನಾಗಿ ಬೇಯಿಸಿ ಅದನ್ನ ಕುಟ್ಟಿ ಅದಕ್ಕೆ ಬೆಲ್ಲ, ತುಪ್ಪ, ಹಿಪ್ಪಲಿ, ಮೆಣಸು, ಶುಂಠಿ ಪುಡಿ ಹಾಕಿ ಬೇಯಿಸಿ ಅದರ ದ್ರವಾಂಶವನ್ನ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇಷ್ಟನ್ನ ಮಾಂಸ ಸೇವನೆ ಮಾಡೋರಿಗೆ ಹೇಳ್ತಾರೆ. ಡಾಕ್ಟರ್ ಸುಲೋಚನಾ ರಾಠೋಡ್ ಅವರು, ಇಲ್ಲಿ ತನಕ ಆಹಾರ ಕ್ರಮ ಹೆಂಗಿರ್ಬೇಕು, ಯಾಕಂದ್ರೆ ಜೀವನ ಶೈಲಿ ತೊಂದರೆಗಳಿಂದ ನಾವು ಪಾರಾಗಬೇಕು ಅಂದ್ರೆ ಆಹಾರ ಚಲೋ ಇದ್ರೆ ಖಂಡಿತವಾಗಿ ಕೂಡ ಅದಕ್ಕೆ ಪರಿಹಾರ ಇರ್ತದೆ. ಮತ್ತೆ ವಿಶೇಷವಾಗಿ ರೋಗಿಗಳಿಗೆ ಏನು ಪಥ್ಯ ಆಹಾರ ಕೊಡಬೇಕು, ಮಾಂಸಾಹಾರಿಗಳು ಕೂಡ ಏನು ಪಥ್ಯಾಹಾರ ಕೊಡಬೇಕು ಅನ್ನೋದ್ರ ಕುರಿತಂತೆ ಕೂಡ ಒಟ್ಟಾರೆ ವಿಸ್ತೃತವಾಗಿ ಆಹಾರ ಸೇವನೆಯ ಕಾಲ ಇರಬಹುದು, ಆಹಾರ ಪದಾರ್ಥಗಳಿರ್ಬಹುದು, ಮತ್ತೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಇರುವಂತಹ ಆಹಾರ ಸೇವನೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅರ್ಧ ರೋಗವನ್ನು ನಾವು ನಿಯಂತ್ರಣ ಮಾಡದಂಗೆ. ಮಾಹಿತಿ ನೀಡಿದಂತ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಆಯುರ್ವೇದದಲ್ಲಿ ಆಹಾರ ಕ್ರಮ ಈ ಕುರಿತು ಇದುವರೆಗೂ ಡಾಕ್ಟರ್ ಸುಲೋಚನಾ ರಾಠೋಡ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ, ಉತ್ತಮ ಆರೋಗ್ಯಕ್ಕಾಗಿ ಆಹಾರವನ್ನು ತೆಗೆದುಕೊಳ್ಳುವ ನಿಯಮಗಳು ಯಾವುವು? ಪ್ರಶ್ನೆ ಮತ್ತೊಮ್ಮೆ, ಉತ್ತಮ ಆರೋಗ್ಯಕ್ಕಾಗಿ ಆಹಾರವನ್ನು ತೆಗೆದುಕೊಳ್ಳುವ ನಿಯಮಗಳು ಯಾವುವು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ ವಾತಪಿತ್ತ ಕಫ ಸಮತೋಲನವೇ ಆರೋಗ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ. ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇನ್ನು ಮುಂದೆ ಮಹಿಳೆಯರಲ್ಲಿ ಉದ್ಯಮಶೀಲತೆ ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಹಾಗೂ ಆಹಾರ ತಂತ್ರಜ್ಞಾನ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತು ಕೃಷಿ ಚಟುವಟಿಕೆಗಳು ಸಾಕಷ್ಟು ನಡೀತಾ ಇವೆ, ಮುಂಗಾರು ಬಿತ್ತನೆ ಆಗಿದೆ, ನಮ್ಮ ರೈತ ಬಾಂಧವರು ಬೆಳೆ ಬೆಳೆಯುವುದನ್ನು ಸಂತೋಷದಿಂದ ನೋಡ್ತಾ ಇದ್ದಾರೆ, ಅವರು ಸರ್ಕಾರಿ ಗೊಬ್ಬರ ಹಾಕಿರಲಿ, ಸಾವಯವ ಕೃಷಿಯನ್ನು ಮಾಡಿರಲಿ, ಸಾಕಷ್ಟು ಖರ್ಚಾಗಿದೆ, ಅದೇ ರೀತಿ ನಿರೀಕ್ಷೆನೂ ತುಂಬ ಹೆಚ್ಚಾಗಿದೆ. ಒಳ್ಳೆಯ ಬೆಳೆ ಬರಬೇಕು, ನಮಗೆ ಬೆಲೆ ಬರಬೇಕು. ನಮ್ಮ ಪ್ರಧಾನಿಗಳು ಏನು ಹೇಳಿದ್ದಾರೆ, ನಮ್ಮ ರೈತರ ಆದಾಯ ದ್ವಿಗುಣ ಆಗಬೇಕು. ಯಾಕಂದರೆ ಅವರ ಬದುಕು ಅರ್ಥಪೂರ್ಣವಾಗಿ ಯಶಸ್ಸಿನತ್ತ ಮುನ್ನುಗ್ಗಬೇಕು ಅಂದರೆ ಆದಾಯ ಚಲೋ ಇರಬೇಕು. ಆದಾಯ ಚಲೋ ಆಗಬೇಕು ಅಂದರೆ ಉತ್ತಮ ಇಳುವರಿ ಬರಬೇಕು. ಇಳುವರಿ ಬರಬೇಕಂದ್ರೆ ಉತ್ತಮ ತಂತ್ರಜ್ಞಾನಯುಕ್ತವಾದ ಕೃಷಿ ಮಾಡಬೇಕು. ನಾವು ಬರೀ ಸಾಕ್ಷರಾದರೂ ನಡೆಯೋದಿಲ್ಲ. ಈಗ ಕೃಷಿ ಸಾಕ್ಷರಾಗಬೇಕು, ಹೇಗೆ ನಮ್ಮ ಕೃಷಿ ಮಾಡಬೇಕು ಅದು ಭಾಳ ಮುಖ್ಯ. ನಮ್ಮದು ಬೀಜಗಳ ತಂತ್ರಜ್ಞಾನ ಇರ್ಬೋದು, ಅಂದರೆ ಯಾವುದು ತಳಿಗಳ ಆಯ್ಕೆ ಇರ್ಬೋದು, ಆಮೇಲೆ ಹೇಗೆ ಬೀಜೋಪಚಾರ ಇರ್ಬೋದು, ಆಮೇಲೆ ಯೂರಿಯಾ ಗೊಬ್ಬರ, ಪೊಟ್ಯಾಸಿಯಂ, ರಂಜಕ ಇವೆಲ್ಲ ಗೊಬ್ಬರಗಳು ಹಾಕೋದಿರ್ಬೋದು, ಏನು ಅವಶ್ಯಕತೆ ಇದೆ ನಮ್ಮ ಹೊಲಕ್ಕೆ. ಮತ್ತು ಸಾವಯವವಾಗಿ ನಮ್ಮ ಹೊಲವನ್ನು ಆದಷ್ಟು ಸ್ವಲ್ಪ ಹತ್ತಿರ ಹೋದರೆ ರಾಸಾಯನಿಕ ಮುಕ್ತವಾದ ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಅದು ನಮ್ಮ ಗ್ರಾಹಕರಿಗೆ ಭಾಳ ಅನುಕೂಲ ಆಗಿರುವಂಥದ್ದು, ಅವರ ಆರೋಗ್ಯವನ್ನು ಕಾಪಾಡೊಳಗೆ ಚಲೋ ಆಗ್ತದೆ. ಯಾಕಂದರೆ ಇವತ್ತು ರಾಸಾಯನಿಕ ಯುಕ್ತವಾಗಿರುವಂಥ ಆಹಾರ ಇರೋದ್ರಿಂದ ಜೀವನಶೈಲಿ ತೊಂದರೆಗಳು ನಮ್ಮನ್ನು ಕಾಡ್ತಾ ಇವೆ. ಭಾರತ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ. ಅದಕ್ಕೆ ಬಹುಮುಖ್ಯ ಕಾರಣ ರೈತರು ಬೆಳೆಯುವಂತಹ ಈ ಕಲಬೆರಕೆ, ರಾಸಾಯನಿಕ ಯುಕ್ತವಾಗಿರುವಂತಹ ಆಹಾರ ಧಾನ್ಯಗಳು. ಹೀಗಾಗಿ ಅಂದರೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರೈತರಿಗೆ ಸಂಪೂರ್ಣ ಅರಿವಿರಬೇಕು. ಅದಕ್ಕೆ ಕೃಷಿ ಸಾಕ್ಷರ ಅನ್ನೋದು. ಹಂಗಾಗಬಾರ್ದು, ನಾವು ಚೆನ್ನಾಗಿರೋಣ, ನಮ್ಮ ಪಕ್ಕದವರು ಚೆನ್ನಾಗಿರೋಣ, ನಾವು ನಮ್ಮಿಂದ ತೆಗೆದುಕೊಳ್ಳುವಂಥ ಗ್ರಾಹಕರು ಏನು ಆಹಾರ ಧಾನ್ಯಗಳು ಅವರು ಕೂಡ ಆರೋಗ್ಯದಾಯಕವಾಗಿರಬೇಕು ಅನ್ನೋ ಅಭಿಲಾಷೆ ಬರಬೇಕು ಅಂದರೆ ಆ ಸಾಕ್ಷರತೆ ಬೇಕಾಗ ಏನು ಮಾಡಿದ್ರೆ ಏನು ಅಂತ ನಮ್ಗೆ ಗೊತ್ತಾಗಬೇಕು. ಆ ಒಂದು ತಂತ್ರಜ್ಞಾನವನ್ನು, ಆ ಒಂದು ಮಾಹಿತಿಯನ್ನು ನಾವೆಲ್ಲ ತಿಳ್ಕೊಳ್ಳೋಣ ಅಂತ ಹಾರೈಸ್ತಾ. ಇವತ್ತು ನಮಗೆ ಉದ್ಯಮಶೀಲತೆ ಅನ್ನೋದು ಕೃಷಿಯಲ್ಲಿ ಕೂಡ ಭಾಳ ಅವಶ್ಯಕತೆ ಇದೆ. ಅದರೊಳಗೂ ವಿಶೇಷವಾಗಿ ಮಹಿಳೆಯರಿಗೆ ಭಾಳ ಅಗತ್ಯವಾಗಿದೆ. ಮಹಿಳಾ ಒಂದು ಸಬಲೀಕರಣ ಆಗಬೇಕು. ಕೃಷಿ ಸಖಿಯರು ಬರ್ತಾ ಇದ್ದಾರೆ ಮನೆ ಮನೆಗೆಲ್ಲ ಈಗ ನೋಡ್ರಿ ಅಂದರೆ ಅಲ್ಲಿ ಕೃಷಿಯನ್ನು ಒಂದು ಉದ್ಯಮವಾಗಿ ಕೂಡ ನಾವು ಹೆಂಗೆ ಯಶಸ್ವಿ ಆಗಬೇಕು ನೋಡಬೇಕು. ಅಂದರೆ ಅವಾಗೇನಾಗ್ತದೆ, ಇವತ್ತು ಸಾಕಷ್ಟು ಹೊಲದೊಳಗೆ ನಾವು ಇವತ್ತು ನೋಡ್ತೀವಿ, ಪುರುಷರಿಗೆ ಒಂದು ಬೇರೆ ಕೂಲಿ, ಮಹಿಳೆಯರಿಗೆ ಬೇರೆ ಕೂಲಿ. ಇದನ್ನು ಪ್ರತಿಭಟನೆ ಮಾಡಬೇಕಲ್ಲ. ಮಹಿಳೆಯರು ಅಷ್ಟೇ ಕಷ್ಟಪಡ್ತಾರೆ, ಇಬ್ಬರಿಗೂ ಒಂದೇ ನಮಗೆ ಕೂಲಿ ಸಿಕ್ಕರೆ ಚಲೋ ಅಲ್ಲ. ಇದು ಯಾವಾಗ ಬರ್ತದೆ, ಈ ಉದ್ಯಮಶೀಲತೆ ಮಹಿಳೆಯರಲ್ಲಿ ಬಂದಾಗ. ಮನೆ ನಡೆಯುವುದೇ ಇವತ್ತು ಹೌಸ್ ಮ್ಯಾನೇಜರ್ ಅಂತೀವಿ ನಾವು. ಅಂದರೆ ಮಹಿಳೆಯರ ಒಂದು ನಾಯಕತ್ವದಲ್ಲೇ ಮನೆ ನಡೀತಾ ಇದೆ. ಹೀಗಾಗಿ ಅದು ಯಶಸ್ವಿಯಾಗಿ ನಡೀತಾ ಇದೆ. ಮತ್ತು ಕೃಷಿಯಲ್ಲೂ ಕೂಡ ಮಹಿಳೆಯರು ಆಸಕ್ತಿ ತೆಗೆದುಕೊಂಡ್ರೆ ಅದು ಕೂಡ ಯಶಸ್ವಿ ಆಗ್ತದೆ. ಆ ಮನೆ ನಂದ ಗೋಕುಲ ಆಗ್ತದೆ, ಮತ್ತು ಉತ್ತಮ ವರಮಾನ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಮಹಿಳೆಯರಲ್ಲಿ ಎಂಟರ್ಪ್ರಿನರ್ಶಿಪ್ ಅಂದರೆ ಉದ್ಯಮಶೀಲತೆ ಬರಬೇಕು ಅಂತಂದರೆ ಅದಕ್ಕೆ ತರಬೇತಿ ಮತ್ತು ಸಾಕಷ್ಟು ತರಗತಿಗಳು, ಮಾಹಿತಿ ಎಲ್ಲ ಬೇಕಾಗ್ತದೆ. ಇವತ್ತು ನಮ್ಮ ಜೊತೆಗೆ ಹಾವೇರಿಯ ದೇವಿ ಹೊಸೂರಿನಲ್ಲಿರುವಂಥ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜು ಅಲ್ಲಿಯ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರಿಂದ ಉದ್ಯಮಶೀಲತೆ ಕುರಿತಂತೆ, ವಿಶೇಷವಾಗಿ ಮಹಿಳೆಯರಿಗೆ ಇರುವಂಥ ಅವಕಾಶಗಳು ಕುರಿತಂತೆ ನಾವು ಮಾಹಿತಿ ಮಾಡಿಕೊಳ್ಳೋಣ ಅಂತ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ನೇತ್ರಾವತಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೇ. ನಮಸ್ಕಾರ ಸರ್, ಆಕಾಶವಾಣಿಗೆ ಬಂದಿದ್ದೀರಾ, ನಿಮಗೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು ಸರ್. ನಾನು ಎಲ್ಲರಿಗೂ ನಮಸ್ಕಾರ, ಕೇಳುವರಿಗೂ ಎಲ್ಲ ನಮಸ್ಕಾರ ಹೇಳಲು ಇಚ್ಛಿಸ್ತೀನಿ. ಯಾಕಂದ್ರೆ ಉದ್ಯಮಶೀಲತೆ ಮಹಿಳೆಯರಲ್ಲಿ ಇರಬೇಕು ಅನ್ನೋದನ್ನ ಮಾತಾಡಕ್ಕೆ ಬಂದಿರೋದು ನಾನು. ಯಾಕೆ ಮಹಿಳೆಯರು, ಮೊದಲಿಂದನು ನಮ್ಗೆ ಕೃಷಿ ಅಂತ ಬಂದಾಗ 60-70% ಅಷ್ಟು ಚಟುವಟಿಕೆಗಳನ್ನ ನಮ್ಮ ಮಹಿಳೆಯರೇ ಮಾಡ್ಕೊಂಡ್ ಬರ್ತಾ ಇರೋದು. ಅದರಲ್ಲಿ ಅವರು ಏನಂತಂದ್ರೆ, ಇವತ್ತು ವರವಾರಿ ತಗೊಂಡು ನಾನು ಕ್ಲೀನ್ ಮಾಡ್ಬೇಕಾ ಅದ್ ಮಾಡ್ತಾರೆ, ನಾನು ಬೆತ್ತನೆ ಮಾಡ್ಬೇಕಾ ಮಾಡ್ತಾರೆ. ಬಟ್ ಅವ್ರಿಗೆ ನಾನು ವ್ಯಾಪಾರ ಮೂಲಕ ನೋಡಿದ ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ತುಂಬಾ ಚೆನ್ನಾಗಿ ಇರುತ್ತೆ. ಈಗ ಬರೀ ಕೃಷಿ ಅಷ್ಟೇ ಅಲ್ಲ, ಕೃಷಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದ ಸೆರಿಕಲ್ಚರ್, ಒಂದು ರೇಷ್ಮೆ ಹುಳು ಸಾಕಾಣೆ ಆಗ್ಲಿ, ಮತ್ತೆ ಮಶ್ರೂಮ್ ಕಲ್ಟಿವೇಶನ್, ಒಂದು ಅಣಬೆ ಸಾಕಾಣೆ ಆಗ್ಲಿ, ಪ್ರತಿಯೊಂದು ಅವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅದನ್ನ ವ್ಯಾಪಾರ ರೀತಿಯಲ್ಲಿ ಮಾಡಿದ್ರೆ ಅಭಿವೃದ್ಧಿಗೊಳ್ಳುತ್ತೆ. ಈಗ ಹಳೆ ಮಾತೆ ಇದೆ, ಒಬ್ಬಳು ಹೆಣ್ಮಕ್ಳು ಕಲ್ತ್ರೆ ಮನೆಯೆಲ್ಲ ಕಲ್ತಂಗೆ. ಹಂಗೆ ಹೆಣ್ಮಗ್ಳು ತಾನೇ ಆಗಿ ನಿಂತ್ಕೊಂಡು ನಾನು ಕೃಷಿ ಮಾಡ್ತೀನಿ, ಅದಕ್ಕೆ ಚಟುವಟಿಕೆ ವ್ಯಾಲ್ಯೂ ಅಡಿಷನ್ ಮೌಲ್ಯ ಆಧಾರಿತ, ನಾನು ಅಷ್ಟೇ ಮಾರಲ್ಲ, ನಾನು ಮೆಣಸಿನ್ಕಾಯಿ ಬೆಳೆದ್ರೆ ಮೆಣಸಿನ್ಕಾಯಿ ಪುಡಿ ಮಾಡ್ತೀನಿ, ಮಶ್ರೂಮ್ ಬರೆದ್ರೆ ಮಶ್ರೂಮ್ದು ಅದು ಗೋಬಿ ನಾನೇ ಕೂಡ ಮಾಡ್ತೀನಿ, ನನ್ನ ಹೊಲದಲ್ಲೇ ನನ್ನ ಮುಂದೆ ಹೊಲದ ಮುಂದೆ ಒಂದು ಅಂಗಡಿ ಹಾಕೊಂಡು ನಾನು ಗೋಬಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಹಿಳೆ ಬೆಳೆದ್ರೆ ಅದು ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ. ಡಬ್ಲಿಂಗ್ ಆಫ್ ಇನ್ಕಮ್, ಏನು ನೀವು ದ್ವಿಗುಣ ಆದಾಯ ಅಂತ ಏನ್ ಹೇಳಿದ್ರಲ್ಲ ಸರ್, ನರೇಂದ್ರ ಮೋದಿ ಅವರ ಆಸೆನ ಫಲಗಿಸಿಕೊಳ್ಳೋದಕ್ಕೆ ಬರೀ ಹೆಣ್ಮಕ್ಳು ತುಂಬಾ ದೊಡ್ಡ ಮಹತ್ವ ಇರುತ್ತೆ. ಸೊ ನಾನು ಇದು ಮಲದಾಗಿ ಹೇಳ್ಬೇಕಂದ್ರೆ, ಹೆಣ್ಮಕ್ಳು ನಾನು ಉದ್ಯಮಶೀಲತೆಯನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ ಹಲವಾರು ರೀತಿಯಲ್ಲಿ ಇರುತ್ತೆ. ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮೂಲಕ, ಒಂದು ಸ್ವಯಂವಾಗಿ ತಾನೇ ಬಂದು ನಾನು ಆಗ್ತೀನಿ ಅನ್ನೋದು ಒಂದು. ಇನ್ನೊಂದು ಸ್ಕೀಮ್ಗಳು ಇರ್ತವೆ, ಗೌರ್ಮೆಂಟ್ ಸ್ಕೀಮ್ಗಳನ್ನು ಮುಂದೆ ಹೇಳ್ತೀನಿ. ಗೌರ್ಮೆಂಟ್ ಸ್ಕೀಮ್ಗಳು 40% 50% ಕೊಡ್ತಾರೆ ಅನ್ನೋ ಕಾರಣಕ್ಕೂ ಕೆಲವರು ಉದ್ಯಮಶೀಲತೆಗೆ ಬರ್ತಾರೆ. ಮತ್ತೆ ಮೂರನೇದಾಗಿ, ಕೆಲವರು ಮನೇಲಿ ಏನಾಗ್ಬಿಡುತ್ತೆ, ಸಡನ್ ಆಗಿ ಅವರು ಯಾರೋ ಅಂಗಡಿ ಹಾಕೊಂಡಿರ್ತಾರೆ, ಇಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅವ್ರ ಇದು ಕೋವಿಡ್ ಅಲ್ಲಿ ನೋಡಿದ್ರೆ ನಾವು, ಸುಮಾರು ಜನ ಮಹಿಳೆಯರು ಮನೇಲಿ ಇರ್ತಾರೆ, ತಂದೆ ಸತ್ತೋದ್ರು ಇಲ್ಲ ಅವ್ರ ಗಂಡ ಸತ್ತೋದ್ರು ಅಂದ ತಕ್ಷಣ ಏನ್ ಮಾಡ್ತಾರೆ, ಅವ್ರೊಬ್ಬರೇ ಇರ್ತಾರೆ ಕೆಲಸ ಮಾಡಕ್ಕೆ ಅವ್ರಿಗೆ ಹೆಚ್ಚಿನ ಎಜುಕೇಶನ್ ಇರಲ್ಲ. ಎಜುಕೇಶನ್ ಇಲ್ಲ ಟೈಮಿಗೆ ಹೂ ಮಾರೋದು, ಕೆಲವೊಂದು ಮನೆ ಹತ್ರ ತರಕಾರಿ ಬೆಳೆದಿರೋದನ್ನ ಮಾರೋದು, ಅವೆಲ್ಲ ಅವರೇ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಕಾರಣಗಳು ಹಲವಾರು ಇದಾವೆ ಯಾಕೆ ನಾವು ಬರ್ತೀವ. ಇನ್ನ ಕೆಲವೊಬ್ರು ಮಹಿಳೆಯರು ನಾನು ಚೆನ್ನಾಗಿ ಓದಿದೀನಿ, ನನ್ನ ಈ ಕ್ಷೇತ್ರದಲ್ಲಿ ನಾನು ತುಂಬಾ ಮುಂದುವರಿಬೇಕು. ಈಗ ಉದಾಹರಣೆಗೆ ಬಿಎಸ್ಸಿ ಅಗ್ರಿಕಲ್ಚರ್ ಮುಗಿಸ್ಕೊಂಡ್ ಬಂದಿರ್ತಾರೆ ಒಂದು ಹುಡುಗಿ, ಅವ್ರ ಹಳ್ಳಿಯಲ್ಲಿ ಹೋಗಿ ಅವಳಿಗೆ ಅಭಿವೃದ್ಧಿ ಮಾಡ್ಬೇಕು, ತಾವೇ ಎಲ್ಲಾರು ಒಂದು ಗ್ರೂಪ್ ಕುಂಡಿಸಿ ಒಂದು ಹೆಚ್ಚಿನ ಎಕ್ಸ್ಪೋರ್ಟಿಂಗ್ ಮಾಡ್ಬೇಕು ಅನ್ನೋದು ಬಹಳ ಅವಳಿಗೆ ಆಸೆ ಇರುತ್ತೆ. ಸೊ ಅದರಿಂದ ಆಗಿರ್ಬೋದು ಇಲ್ಲ ಫೆಸಿಲಿಟೇಟಿಂಗ್, ನಂಗೆ ಮೊದಲಿಂದ ನಮ್ಮ ಮನೇಲಿ ವ್ಯಾಪಾರಸ್ಥರು ಇದಾರೆ, ನಾನು ಒಂದು ಬೇರೆ ವ್ಯಾಪಾರ ಮಾಡ್ತೀನಿ, ಅಂಗಡಿ ಓಪನ್ ಮಾಡಿರ್ತಾರೆ, ಯಾಕೆ ನಾನು ಒಂದು ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಬಾರ್ದು, ಒಂದು ಆ ತರದ್ದು ಆಸೆಗಳು ಇರುತ್ತೆ ಕೆಲವೊಬ್ಬರಿಗೆ. ಸೊ ಹಿಂಗಾಗಿ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು ಉದ್ಯಮಶೀಲತೆಗೆ ಬರ್ತಾರೆ ಹೆಣ್ಮಕ್ಳು. ಹೆಣ್ಮಕ್ಳು ಬಂದ್ರೆ ಯಾಕೆ ಬರಬೇಕು, ಯಾಕೆ ಅವರಲ್ಲಿ ಅಂತ ಕೌಶಲ್ಯ ಏನಿರುತ್ತೆ, ಒಂದನೇದಾಗಿ ಅವ್ರಿಗೆ ದೃಢಮೆ ಇರುತ್ತೆ, ನಾನು ಬೆಳಿಲೇಬೇಕು ಅನ್ನೋ ದುಡಿಮೆ ಹೆಣ್ಮಕ್ಳಿಗೆ ತುಂಬಾ ದೃಢತೆ ತುಂಬಾ ಜಾಸ್ತಿ ಕಾಣುತ್ತೆ. ಅವರು ಒಂದು ಕೆಲಸ ನಿಂತಿದ್ದಾರೆ ಅಂತಂದ್ರೆ ಅದು ಕೊನೆಗೆ ಮುಗಿಸೋರ್ಗು ಬಿಡಲ್ಲ. ನಮ್ಮ ಮಕ್ಕಳು ಸಾಕೋದಂದ್ರೆ ಸುಮ್ನೆ ಅಲ್ಲ ಸರ್, ಬಟ್ ಅದನ್ನ ಅಷ್ಟು ಬೆಳೆಸ್ಬೇಕಾದ್ರೆ ಅವರು ದುಡಿಮೆ ಮೇಲೆ ಅಷ್ಟು ಒಲವು ಬಂದ್ಬಿಡುತ್ತೆ ಅವ್ರಿಗೆ. ಎರಡನೇದಾಗಿ ಅವ್ರಿಗೆ ಟೈಮು, ನೀವು ನೋಡಿರ್ಬೇಕು ಎಲ್ಲಕ್ಕಿಂತ ಮುಂಚೆ ಎದ್ದೇಳೋದು ಮನೇಲಿ ಯಾರು ಅಂದ್ರೆ ಹೆಣ್ಮಕ್ಳು, ಹೌದಾ? ಹಂಗಾಗಿ ಅವ್ರಿಗೆ ಆ ಟೈಮು ಮ್ಯಾನೇಜು ಎರಡು ಮಾಡಕ್ಕೆ ಹೌದು ನೀವು ಹೇಳ್ದಂಗೆ. ಅದಕ್ಕೆ ಅವ್ರಿಗೆ ಆ ಸಕ್ಷಮ ಇರುತ್ತೆ, ಅವ್ರಿಗೆ ಪೂರ್ತಿ ನಾನು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ಬೇಕು, ನನಗೆ ಅದ್ರಲ್ಲಿ ಹೇಗ್ ಮುಂದುವರಿಬೇಕು ಅನ್ನೋದು ಇರುತ್ತೆ. ಡೆಡಿಕೇಶನ್ ಅನ್ನೋದು ನಿಮ್ಗೆ ತನ್ಮತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅದು ಬಿಸ್ನೆಸ್ ಅಲ್ಲಿ. ಮತ್ತೆ ತಮ್ದು ದುಡ್ಡು, ಈಗ ನೀವು ನೋಡಿರ್ಬೋದು, ಸುಮ್ನೆ ನಾನು ನಿಮ್ಗೆ ಹೇಳ್ತೀನಿ, ಗಂಡ್ಮಕ್ಳಲ್ಲಿ ನಾನು ಯಾರು ಟೀ ಕುಡಿಯಕ್ ಹೋದ್ರೆ ಆರಾಮಾಗಿ ಕೊಟ್ಬಿಡ್ತಾರೆ, ನಡಿ ನಾನು ಕೊಡ್ತೀನಿ ನಿಮ್ದು ಅಂತ. ಬಟ್ ಹೆಣ್ಮಕ್ಳಲ್ಲ ಹಂಗಾಗಲ್ಲ, ಅವ್ರ ಮುಂದಿನ ಜನರೇಷನ್ ಆಗ್ಲಿ ಇನ್ನೊಂದ್ 10 ರೂಪಾಯಿ ನಮ್ಮ ಮಕ್ಳಿಗೆ ಬರ್ಬೋದು ಅನ್ನೋ ಬಹಳ ಕನ್ಸರ್ವೇಟಿವ್ ಆಗಿ ಮುಂದಾಲೋಚನೆ ಬಹಳ ಇರುತ್ತೆ. ಹಂಗಾಗಿ ಅವ್ರ ಬಿಸ್ನೆಸ್ ನ ಬಿಸ್ನೆಸ್ ಬೇರೆ ಇಡ್ತಾರೆ, ಮನೆದು ಇದೆ ಖರ್ಚೆ ಬೇರೆ ಇಡ್ತಾರೆ ಅವರು ಎಲ್ಲ. ಬಟ್ ಗಂಡ್ಮಕ್ಳು ಏನ್ ಮಾಡ್ಬಿಡ್ತಾರೆ, ವೈ ನಿಡಿ ಇನ್ನೊಂದ್ಸಲ ದುಡಿದ್ರೆ ಆಯ್ತು, 10 ರೂಪಾಯಿ ನಾನು ಇನ್ನೊಂದ್ಸಲ ದುಡ್ಕೋಬಹುದು ಅನ್ನೋ ಭಾವನೆ ಇವರಲ್ಲಿ ಇರಲ್ಲ, ಬಹಳ ಆರ್ಗನೈಸ್ ಆಗಿರ್ತಾರೆ. ಸೊ ಹಂಗಾಗಿ ವೆಲ್ ಸೂಟೆಡ್ ಹೆಣ್ಮಕ್ಳಿಗೆ ನಾವು ದುಡಿಮೆ ಅನ್ನೋದು. ಕೃಷಿ ನೀವು ಕೇಳ್ಬೋದು, ಇಷ್ಟೊತ್ತನ ಹೇಳಿದ್ದು ನೀವು ಹೆಣ್ಮಕ್ಳು ಜನರಲ್ಲ ಹೇಳ್ತಾ ಇದ್ದೀರಾ ಮೇಡಮ್, ಏನ್ ಮಾಡಬಹುದು ನಾವು ಹೆಣ್ಮಕ್ಳು ಇದು ಕೃಷಿಯಲ್ಲಿ ಅಂತ ಹೇಳಿದ್ರಲ್ಲ ನೇತ್ರಾವತಿ ಅವರೇ, ನೀವು ಬಹಳ ಅತ್ಯದ್ಭುತವಾಗಿ ಮಹಿಳೆಯ ಶಕ್ತಿಯನ್ನ ಪರಿಚಯ ಮಾಡಿಕೊಟ್ರಿ. ಮಹಿಳಾ ಸಬಲತೆ ಅನ್ನೋದು, ಅದಕ್ಕೆ ನಾವು ಯಾವಾಗ್ಲೂ ಕೂಡ ಮನೆಯೊಳಗೆ ನಾವು ಮಹಿಳೆಯನ್ನ ನೆನೆಸ್ತೀವಿ, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಗಳ ಆಗಿರ್ಬೋದು, ಅವ್ರ ಮೇಲೆ ಬಹಳ ಅಭಿಮಾನ ಪ್ರೀತಿ ವಿಶ್ವಾಸ ಹೊಂದಿರ್ತೀವಿ. ಅಂದ್ರೆ ಮಹಿಳಾ ಶಕ್ತಿಗೆ ನಮೋ ನಮ್ಮ, ಖಂಡಿತವಾಗಿ ನಾವು ಒಪ್ತೀನಿ. ಈಗ ಸಾಮಾನ್ಯವಾಗಿ ನಮ್ಮ ಕೃಷಿಕರಲ್ಲಿ ಸಾಕಷ್ಟು ವ್ಯಾಪಾರಿ ಮನೋಭಾವ ಇಲ್ಲ, ಉದ್ಯಮಶೀಲತೆ ಇಲ್ಲ. ಅದನ್ನ ನೋಡ್ತಾ ಇದ್ರೆ ನಮ್ಗೆ ಅನಿಸುತ್ತೆ ಮಹಿಳೆಯರನ್ನ ಮುಂದ್ ಬಿಡೋದು ಬಹಳ ಅವಶ್ಯಕತೆ. ನಾನು ಒಂದು ಉದಾಹರಣೆ, ಮಹಿಳೆಯರು ಈ ವಿಷಯದೊಳಗೆ ಖಂಡಿತವಾಗಿ ಯಶಸ್ಸಿನತ್ತ ಕೊಂಡೊಯ್ತಾರೆ. ಯಾಕಂದ್ರೆ ಇವತ್ತು ನಮ್ಮ ಕೃಷಿಕರು ದಲ್ಲಾಳಿಗಳ ಒಂದು ಹೊಡೆತಕ್ಕೆ ಸಿಕ್ಕು, ಅಂದ್ರೆ ಉತ್ತಮ ಇಳುವರಿ ಬರೆದ್ರು ಕೂಡ ಮೌಲ್ಯವರ್ಧನೆ ಮಾಡೋದು ಗೊತ್ತಿರೋದಿಲ್ಲ ಅವ್ರಿಗೆ. ಆಮೇಲೆ ಮಾರಾಟ ಹೋಗ್ಬೇಕಿದ್ರೆ ಇಲ್ಲ ನಿಮ್ಗೆ ಟೆಂಡರ್ನೊಳಗ ಈಗ ಬೆಲೆ ಇಲ್ಲ, ಜೀರೋದಲ್ಲಿ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ. ಅವಾಗ ಅವ್ರ ಪಾಪ ಈ ಹೆಂಗಾದ್ರು ಮಾಡಿ ದುಡ್ಡು ಬಂದ್ ಎಷ್ಟಾರ ಬರ್ಲಿ ಬಂದ್ಬಿಡ್ಲಿ ಮಾರ್ಬಿಡ್ರಿ ಅಂತ ಹೇಳ್ತಾರೆ. ಅದನ್ನ ದಲ್ಲಾಳಿಗಳ ಲಾಭ ಮಾಡ್ಕೋತಾರೆ. ನಾನು ಇದು ನಮ್ಮ ರೈತರಿಗೆ ಪೆಟ್ಟು. ಈ ಒಂದು ನಿಮ್ ಮಾತು ಕೇಳ್ತಾ ಇದ್ರೆ ಉದ್ಯಮಶೀಲ ಮಹಿಳೆಯರು ಈ ಒಂದು ವ್ಯಾಪಾರಿ ಉದ್ಯಮಶೀಲತೆಯನ್ನ ಮೆರೆದು ಕೃಷಿಯೊಳಗೆ ಲಾಭ ಮಾಡ್ಕೊಳ್ಳೋ ನಿಟ್ಟಿನೊಳಗೆ ನಾನು ಯಾವ್ದಾವ್ದು ಕ್ಷೇತ್ರದಲ್ಲಿ ಉದ್ಯಮಶೀಲತೆ ಮಹಿಳೆಯರಿಗೆ ಬರ್ಬೋದು ಅಂತ ಹೇಳಿದ್ರೆ, ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್. ಒಂದು ಪ್ರಿಯಾ ಅನ್ನೋರೊಬ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಾದ್ರೆ ಅವರು ಆರ್ಗ್ಯಾನಿಕ್ ಬೀಜಗಳು ತಯಾರಿಸಿ ತಾವೇ ಪ್ಯಾಕೆಟ್ ಮಾಡಿ ಮಾರಿದ್ರು. ಯಾ ನಾಮದಾರಿ ಸೀಡ್ಸ್ಗೂ ಅವಕ್ಕೂ ಏನು ಪೈಪೋಟಿ ಇವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಲೋಕಲ್ ಜನ ಅವ್ರನ್ನ ಬಿಲೀವ್ ಮಾಡಿದ್ರು. ಈಗ ಅವ್ರದ್ದು ಮೊದಲು ಹೂಡಿಕೆ ಸ್ಟಾರ್ಟ್ ಮಾಡಿದ್ರೆ ಬರೀ 10,000, ಇವಾಗ 100,000 ರೂಪಾಯಿ ದುಡಿತಾ ಇದ್ದಾರೆ. ಹೌದು, ಇನ್ನ ಮಶ್ರೂಮ್ ಕಲ್ಟಿವೇಶನ್, ನಾನು ಆಗ್ಲೇ ಹೇಳ್ದಂಗೆ ಮಶ್ರೂಮ್ ಅನ್ನೋದು ನಿಮ್ಗೆ 1 ರೂಪಾಯಿ ಹಾಕಿದ್ರೆ 10 ರೂಪಾಯಿ ಅಷ್ಟು ಲಾಭ ಬರುತ್ತೆ. ಸೊ ಮಹಿಳೆಯರಿಗೆ ಅವ್ರಿಗೊಂದು ರೂಮ್ ಇದ್ರೆ ಸಾಕು, ಅವ್ರು ಎಲ್ಲಾ ಟೈಮಲ್ಲೂ ಅಲ್ಲಿ ಮಾಡ್ಬೇಕು ಅಂತಿಲ್ಲ ಕೆಲಸ. ಅವ್ರು ಫ್ರೀ ಆಗಿದ್ದಾಗ ಬಂದು ಒಂದಿಷ್ಟು ಚಟುವಟಿಕೆಗಳು ಅದು ತರಬೇತಿ ತಗೊಂಡು ಅದು ಮಾಡಿದ್ರೆ ಸಾಕು. ಸೊ ಅದೊಂದು. ಆಮೇಲೆ ಈಗ ಉಪ್ಪಿನಕಾಯಿ ಮಾಡೋದು, ಪಾಪಡ್ ಮಾಡೋದು, ಅವೆಲ್ಲ ಮನೆ ಹತ್ರ ಇದ್ದಾಗ ಮಾಡೋ ಅಂತದ್ದು. ಪ್ಲಸ್ ನಮ್ಗೆ ಭದ್ರಾವತಿ ಹತ್ರ ಹೋದ್ರೆ ಒಬ್ರು ಸೌಮ್ಯ ಅಂತ ಇದಾರೆ, ಸೌಮ್ಯ ಅಂತ ಮಹಿಳೆ ಇದಾರೆ, ಅವರು 4 ಲಕ್ಷದಷ್ಟು ಒಂದು ಸೈಲೇಜ್ ಮಷಿನ್ ತಗೊಂಡ್ರು. ಯಾಕೆ ತಗೊಂಡ್ರು ಇವ್ರಿಗಂದ್ರೆ ಅವ್ರಿಗೆ ಇವೆರಡು ಹಸುಗಳಿದ್ದು, ಎರಡು ಹಸು ತಗೊಂಡು ಹಸು ಇದ್ದಾಗ ಅಲ್ಲಿ ಹಸುಗೆ ಅವ್ರಿಗೆ ಮೇವ್ ಇರ್ಲಿಲ್ಲ, ಯಾವಾಗ್ಲೂ ಮೇವ್ ಕರೆಕ್ಟ್ ಆಗಿ ಸಿಗ್ತಾ ಇರ್ಲಿಲ್ಲ, ಎಲ್ಲ ಮಾಡ್ತಿರ್ಲಿಲ್ಲ, ಹೊರಗಡೆ ತಗೊಂಡ್ಬಂದು ಸೈಲೇಜ್ ಮಾಡಿ 4 ಲಕ್ಷದಷ್ಟು 3 ತಿಂಗಳಲ್ಲಿ ತಕ್ಕೊಂಡವ್ರ ಆದಾಯ. ಅಂದ್ರೆ ಅವ್ರಿಗೆ ಅಷ್ಟು ಪ್ರಮಾಣವಾಗಿ ಲಾಭ ಬರಕ್ ಸ್ಟಾರ್ಟ್ ಆಯ್ತು. ಉದಾಹರಣೆಗೆ ನೀವು ರೈತರು ಇರ್ತೀರಾ, ನಿಮ್ಗೆ ಬರೇ ಹುಲ್ಲು ಕೊಡೋ ಬದ್ಲಿ ಪ್ರತಿಯೊಂದು ನ್ಯೂಟ್ರಿಯಂಟ್ ಸೇರಿ ಅದು ಸೈಲೇಜ್ ಅಂತ ಅಂತಾರೆ. ಅವರು ಡಿಗ್ರಿ ಡಿಗ್ರಿ ಪಾಸ್ ಔಟ್, ನಾನು ಡಿಗ್ರಿ ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅವ್ರಿಗೆ ಒಂದ್ 10,000-8,000 ಪರಮಾನ ಬರ್ಬೋದಾಗಿತ್ತು. ಬಟ್ ಇವಾಗ ಅವ್ರಿಗೆ 4,00,000 ಬರೇ 3 ತಿಂಗಳಲ್ಲಿ ತೆಗ್ದಿದ್ದಾರೆ ಅಂತಂದ್ರೆ ನಿಮ್ಗೆಲ್ಲ ಉದಾಹರಣೆಗಳು ಗೊತ್ತಾಗ್ಬೋದು ಎಷ್ಟು ಬೆಲೆ ಇದೆ. 9-5 ನಾನು ಕೆಲಸ ಅವ್ರು ಮಾಡ್ತಾ ಇದ್ರೆ ಅವ್ರು ಅಷ್ಟಲ್ಲೇ ಈಗ 8,000 ದುಡ್ದವ್ರು ನಾಳೆ ಇನ್ನೊಂದ್ 5 ವರ್ಷ ಬಿಟ್ಟು ಬರೀ 15,000 ರೂಪಾಯಿಗೆ ಅವ್ರಿಗೆ ಇರೋದು. ಬಟ್ ಈಗ 5 ಜನ ಮಹಿಳೆಯರಿಗೆ ಅವರೇ ಕೆಲಸ ಕೊಡ್ತಾ ಇದ್ದಾರೆ. ಅಲ್ಲಿ ಅವ್ರ 5 ಜನ ಮಹಿಳೆಯರು ಕೆಲಸ ಕೊಡೋದಲ್ಲ, ಅವ್ರ ಮನಸ್ಸು ಅವ್ರ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಂತಾರಲ್ಲ ಅವ್ರಿಗೆ ಬೇಕಾಗಿರುವಂತದ್ದು ಅವ್ರು ಇನ್ಕ್ರೀಸ್ ಮಾಡ್ತಾ ಇದಾರೆ, ಜೀವನ ನಿರ್ವಹಣೆ ಹೌದು ಅವ್ರದಲ್ಲೇ ಸುಧಾರಿಸ್ಕೊಳ್ಳೋದಲ್ಲಿ ಇನ್ನು 5 ಜನದ್ದು ಸುಧಾರಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ನಮ್ದು ಇನ್ನೊಂದು ನೀವು ಕೇಳಿರ್ಬೋದು ಶಾರ್ಕ್ ಟ್ಯಾಂಕ್ ಅಲ್ಲಿ ಬಂದಿತ್ತು ಕಾಕಿ ಕಿಚನ್ ಅಂತ, ನೀವು ಮಹಾರಾಷ್ಟ್ರದವರು. ಅವರು ಏನ್ ಮಾಡಿದ್ರು, ಇದೇ ಒಂದು ಮಾವಿನ ಹಣ್ಣು ಬೆಳೀತಾ ಇದ್ರು, ಒಂದಿನ ಮಾವಿನ ಹಣ್ಣು ತುಂಬಾ ಕಡಿಮೆ ರೇಟ್ ಬಂತು, ಇದು ಆಯ್ತು, ಅವಾಗ ಅವರು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಈಗ ಸರ್ 100,000 ರೂಪಾಯಿಗೆ ದುಡಿತಾ ಇದ್ದಾರೆ. ಯಾಕೆ, ಅವ್ರ ವಯಸ್ಸು ಎಷ್ಟು, 55 ವರ್ಷಕ್ಕೆ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್, ವಯಸ್ಸು ಇದು ಅಲ್ಲ ಅದು, ಅಡೆತಡೆ ಬರಲ್ಲ ಅದರಲ್ಲಿ. ಬಟ್ ನಮ್ಮಲ್ಲಿ ಅಕ್ಕಪಕ್ಕ ನಾವು ಇದೇ ಮಾಡ್ತೀವ, ನಮ್ಮ ಮೊದಲೆಲ್ಲ ಏನ ಮಾಡ್ತಿದ್ರು ಅದನ್ನೇ ಮಾಡ್ಕೊಂಡು ಹೋಗ್ಬಾರ್ದು. ಈಗ ನಮ್ಮ ಮನೆಯಲ್ಲಿ ಮೊದಲು ನಾನು ಕೃಷಿ ಮಾಡ್ತಾ ಇದ್ರು, ನಾನು ಬರೀ ಹುಲ್ಲೆ ತಾಕ್ಬೇಕು, ಅದು ಮಾತ್ರ ಮಾಡ್ಬಾರ್ದು ನಿಮ್, ಅದು ಬಿಟ್ಟು ಹೊರತಾಗಿ ನಿಮ್ ಬೇರೆದ್ ಕಣ್ಣಲ್ಲಿ ಕಾಣ್ತಾ ಇರುತ್ತೆ. ಈಗ ನಾನು ದುಡಿಯೋಳು, ದುಡಿಯೋಳಿಗೆ ನನಗೆ ಮನೆಗೆ ಹೋದ್ರೆ ನಂಗೆ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ನನಗೆ ಮಾಡ್ಕೊಳಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅಪರ್ಚುನಿಟಿನ ಒಂದ್ ಹೆಣ್ಮಕ್ಳಿಗೆ. ಹೂ ಕಟ್ಟೋದು, ತುಮಕೂರು ಹತ್ರ ಹೋದ್ರೆ ನೀವು ಮಹಿಳೆಯರು ಹೂ ಕಟ್ತಾ ಇರ್ತಾರೆ, ಅದು ಯಾರು ಒಬ್ಬ ಬರ್ತಾನೆ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೂ ಕೊಟ್ಟು ಹೋಗ್ಬಿಡ್ತಾನೆ ಮನೆಯೊಳಗೆ, 1 ಕೆಜಿಗೆ 50 ರೂಪಾಯಿನೋ 100 ರೂಪಾಯಿನೋ ಅಂತ ಕೊಡ್ತಾನೆ. ಅದನ್ನೇ ನೀವು ಮಾಡಿ ಕೆಲಸನ, ಎಷ್ಟು ಲಾಭ ಇರುತ್ತೆ. ನೀವು ಅಲ್ಲೆಲ್ಲೋ ಹೂಗಳು ಬೇರೆಯವ್ರಿಗೆ ಮಂಡಿಗೆ ಹಾಕೋ ಬದ್ಲಿ ನೀವು ಒಂದ್ 10 ಜನ ಗುಂಪು ಕಟ್ಕೊಳ್ಳಿ, ಮಹಿಳೆಯರು ಗುಂಪು ಕಟ್ಕೊಂಡಾಗ ನಿಮ್ಮ ಹೂ ಕಟ್ಟಿ ನೀವೇ ಮಾರಾಟಕ್ಕೆ ತಗೊಂಡು ಹೋಗಿ. ಕಟ್ಟಿರೋ ಹೂಗೆ ಬೆಲೆ ಜಾಸ್ತಿ ಕಟ್ಟದೇ ಇರೋ ಹೂಗಿಂತ, ಕಾಕಡ ಹೂವು. ಅದೇ ತರ ಹುಣ್ಸೆ ಹಣ್ಣು, ಹುಣ್ಸೆ ಹಣ್ಣು ಮಾರೋದು ನೀವು ನೋಡಿದ್ರೆ ಎಲ್ಲ ಹುಣ್ಸೆ ಹಣ್ಣು ಕುತ್ಕೊಂಡು ಬಡಿಯೋರು ಯಾರು, ಹೆಣ್ಮಕ್ಳೆ. ಅಡಕೆ ಸುಲಿಯೋದು ಯಾರು, ಹೆಣ್ಮಕ್ಳೆ. ಅವರೆಲ್ಲ ನೀವು ಹೊರಗಡೆ ತಗೊಂಡು ನೀವು ಅಲ್ಲಿ ಕೂಲಿಗೆ ಹೋಗ್ಬೇಡಿ. ಒಂದಿಷ್ಟು ಜನ ಕಲ್ತವರು, ಒಂದು ನೀವು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇದ್ದೇ ಇರುತ್ತೆ, ಹೆಣ್ಮಕ್ಳಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇರುತ್ತೆ. ಅವ್ರು ಏನ್ ಮಾಡಿ, ನೀವು ಏನ್ ಮಾಡ್ತಾ ಇದ್ದೀರಾ ಅದೇ ಕೆಲಸನ ಜೊತೆಗೆ ಮಾಡಿ ಮಾರ್ಕೆಟ್ಗೆ ಹಾಕೋದ್ ಕಲೀರಿ, ಅವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಹೇಳ್ದೆ ಪಾಪಡ್ ಮಾಡೋದು, ಪಾಪಡ್ ಮಾಡೋದು ತುಂಬಾ ಸುಲಭ ಹೌದು, ಬಟ್ ಈಗ ನಮ್ ಕಡೆ ಧಾರವಾಡ ಕಡೆ ಎಲ್ಲರೂ ನಿಮ್ಗೆ ರೊಟ್ಟಿ ತಿಂತಾರೆ ಹೌದಾ. ಆ ರೊಟ್ಟಿನ ನೀವು ಜೋಳ ಮಾಡೋ ಬದ್ಲಿ ರೊಟ್ಟಿ ಮಾಡಿ ಮಾರಿ, ಬರೀ ರೊಟ್ಟಿ ಒಂದೇ ಅಲ್ಲ, ಆ ರೊಟ್ಟಿನ ಪ್ಯಾಕ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರಿ, ಅವಾಗ ಬೆಲೆ ಜಾಸ್ತಿ ಇರುತ್ತೆ. ಆದ್ರೆ ತಾವ್ ಹೇಳೋದು ಡಾಕ್ಟರ್ ನೇತ್ರಾವತಿ ಅಶೋಕ್ ಅವರು ಪಾಟೀಲ್ ಅವರೇ, ಅಂದ್ರೆ ಮೌಲ್ಯವರ್ತನೆ ಮಾಡೋದು ಬಹಳ ಮುಖ್ಯ. ಇವತ್ತು ನಮ್ಮ ಕೃಷಿಕರು ಕೂಡ ಈಗ ಕೆಲವೊಂದಿಷ್ಟು ಸಿರಿಧಾನ್ಯಗಳಿಗೆ ಬಹಳ ಮಹತ್ವ ಬಂದದ್ದು, ಸಿರಿಧಾನ್ಯಗಳನ್ನ ಸಂಸ್ಕರಿಸುವ ಯಂತ್ರಗಳನ್ನು ಕೂಡ ತಗೊಂಬಂದಾರೆ. ವಿಶೇಷವಾಗಿ ಅಂದ್ರೆ ಕಲಗಟಗಿ ತಾಲೂಕಲ್ಲಿ ನಮ್ಮ ರೈತರು ತಗೊಂಬಂದಾರೆ, ಬೇರೆ ಬೇರೆ ಕಡೆ ಆ ಕಡೆ ಮುಂದೆ ಹಾನಗಲ್ ಹತ್ರನೂ ತಗೊಂಬಂದಿದ್ದಾರೆ. ಅಂದ್ರೆ ಸಂಸ್ಕರಣೆ ಮಾಡಿದ್ರೆ ಅದು ಚಲೋ ಕಾಣುತ್ತದಲ್ಲ, ಸಂಸ್ಕರಣೆ ಮಾಡದೇ ಇದ್ದಕ್ಕೆ ಹೊಟ್ಟು ಬಹಳ ಇದೆ ಅಂತ ಹೇಳಿ ಅದೇನಾಗುತ್ತೆ, ಮಾರಾಟ ಮಾಡ್ಲಿಕ್ಕೆ ಆಗಲ್ಲ, ಬೆಲೆ ಕಡಿಮೆ ಆಗುತ್ತೆ. ಸಂಸ್ಕರಣೆ ಮಾರಾಟ ಮಾಡಿದ್ರೆ ಡಬಲ್ ರೇಟ್ ಬರುತ್ತೆ. ಅದಕ್ಕೆ ಮೌಲ್ಯವರ್ಧನೆ ಮಾಡೋದು ಬಹಳ ಮುಖ್ಯ. ಈ ಒಂದು ನಮ್ಮ ಮಹಿಳೆಯರಲ್ಲಿ ಈ ಒಂದು ಆಸಕ್ತಿಯನ್ನು ಕೆರಳಿಸೋದು ಹೇಗೆ, ಯಾಕಂದ್ರೆ ಅದಕ್ಕೆಲ್ಲ ಸಾಕಷ್ಟು ತರಬೇತಿ ಎಲ್ಲ ಬೇಕಾಗ್ತದೆ, ಮತ್ತೆ ಈ ತರಬೇತಿಗೆ ಹೋಗ್ಬೇಕು ನಾವು ಅಂದ್ರೆ ಏನು ಅದೆಲ್ಲ ಮಾಹಿತಿ ಮಾಡ್ಕೋಬೇಕಾಗ್ತದೆ, ಅದನ್ನ ಆಮೇಲೆ ನೋಡೋಣ. ಮೊದಲು ಮಹಿಳೆಯರಲ್ಲಿ ಈಗ ತೆರನಾಗಿ, ಯಾಕಂದ್ರೆ ಅವ್ರ ಮನೆ ಕೆಲಸ ಮಾಡಿ ರೂಢಿ ಇರ್ತದೆ, ಮನೆಯಲ್ಲಿ ಈಗ ಪುರುಷರು ಅವ್ರಿಗೆ ಸಹಕಾರ ಕೊಡಬೇಕಾಗ್ತದೆ, ಮಹಿಳೆಯರು ಹೊರಗೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಸಹಕಾರ ಕೊಡಬೇಕಾಗ್ತದೆ, ಹೇಗೆ ಮನೆಯವ್ರ ಸಹಕಾರವನ್ನು ಅವ್ರು ಗೆಲ್ಬೇಕು, ಮತ್ತೆ ಈ ಆಸಕ್ತಿಯನ್ನು ಹೆಂಗ್ ತಗೊಳ್ಬೇಕು ಅಂತ ಹೇಳ್ತೀರಿ? ಸರ್, ನಾನು ಫಸ್ಟ್ ಆಗಿ ಐಡಿಯಾ ತಗೊಳ್ಳೋದು ನಿಮ್ಗೆ ಹೇಳಿದಂಗೆ, ಫಸ್ಟ್ ಐಡಿಯಾ, ಹಲವಾರು ಐಡಿಯಾಗಳು ಇರ್ತವೆ, ಐಡಿಯಾ ತಗೊಳ್ಳೋದು. ನಾನು ಏನ್ ಮಾಡ್ಬೇಕು ಅನ್ನೋದಕ್ಕೆ ಅವ್ರಿಗೆ ಗೊತ್ತಿರಬೇಕು. ಸಾಮಾನ್ಯವಾಗಿ ಈಗ ನಾನು ನೋಡ್ತಾ ಇರ್ತೇವೆ, ಹೊರಗಡೆ ನೋಡ್ತಾ ಇರ್ತೇವೆ, ಹಿಟ್ಟಿನ ಗಿರಣಿ ಮಾಡೋದು ಬಹಳ ಇಂಪಾರ್ಟೆಂಟ್. ಅದೇನು ತುಂಬಾ ದುಡ್ಡು ಆಗಲ್ಲ ಆ ಮಷೀನ್ಗೆ, ನಾವು ಎಲ್ಲೋ ಹೋಗಿ ಟಕ್ಸ್ಕೊಂಬರೋ ಬದ್ಲು. ಈಗ ಕೆಲವೊಂದು ಊರುಗಳಿಗೆ ಬಸ್ ಫೆಸಿಲಿಟಿ ಇರಲ್ಲ, ಅಂತಲ್ಲೆಲ್ಲ ಹಿಟ್ಟಿನ ಗಿರಣಿ ಹಾಕೊಳ್ಳಿ ಸಣ್ಣದಾಗಿ. ಅಲ್ಲಿ ಏನಿಲ್ಲ ಸರ್, ಒಂದು ಬರ್ಣಿ, ನೀವು ಅಮೆಝಾನ್ ಅಲ್ಲಿ ನೋಡಿರ್ತೀರಾ, ಒಂದು ಬರ್ಣಿಗೆ ಒಂದು 10 ರೂಪಾಯಿ 20 ರೂಪಾಯಿ ಇರುತ್ತೆ. ಆ ಬರ್ಣಿ ತಟ್ಟಿ ನಾವು ಮೊದ್ಲೆಲ್ಲ ನಮ್ಮ ಹಿರಿಯರೆಲ್ಲ ಬರ್ಣಿ ತಟ್ಟಿ ಅದನ್ನ ಕುಳಿ ಮಾಡೋರು, ಈಗ ಬಾಣಂತನ ಮಾಡಬೇಕು ಬರ್ಣಿ ಸಿಗಲ್ಲ. ಹಂಗಾಗಿ ಅದೇ ಒಂದು ಉದ್ಯಮಶೀಲತೆ, ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ಸರಿ. ಸೊ ಆ ತರದ್ದು ನಿಮಗೆ ಚಿಪ್ ಅಲ್ಲಿ ಡಿಸೈನ್ ಮಾಡಿ ಮಾರುವಂತದ್ದು ಆನ್ಲೈನ್, ಯಾರಾದ್ರೂ ಒಳ್ಳೆಯವ್ರು ಇದು ಟ್ರೈನಿಂಗ್ ಗೊತ್ತಿದ್ರೆ. ನೀವು ಈಗ ಪ್ಲಾಸ್ಟಿಕ್ ಇದು ಕುಡಿತಿದ್ರಿ, ತೆಂಗಿನಕಾಯಿ ಎಳ್ನೀರು ಕುಡಿಬೇಕಾದ್ರೆ ಪ್ಲಾಸ್ಟಿಕ್ ಇರಲ್ಲಿ ಕುಡಿತಿದ್ರಿ, ಆಮೇಲೆ ಏನಾಯ್ತು, ಕ್ರಮೇಣವಾಗಿ ಪೇಪರ್ದು ಪೈಪ್ಗಳು ಬರಕ್ ಸ್ಟಾರ್ಟ್ ಆದವು, ಪೈಪರ್ ಉದುರೋಗ್ಬಿಡೋದು. ಯಾರೋ ಒಬ್ರು ಹಿಂಗ್ ನೋಡಿ, ಒಂದ್ ಹೆಂಗಸು, ಅಯ್ಯೋ ನಂದು ನಾವು ಪೈಪ್ ಪೀಪಿ ಆಟ ಆಡ್ತಾ ಇದ್ದೀವಿ ಅದು ತೆಂಗಿನಕಾಯಿ ನಾ ಇದ್ರಲ್ಲಿ ಎಲೆಯಲ್ಲಿ, ಅದನ್ನ ಪೈಪ್ ಆಗಿ ಮಾಡಿದ್ರು. ಈಗ ಒಳ್ಳೆ ಐಡಿಯಾ ನೋಡಿ, ಅದಕ್ಕೆ ಎಷ್ಟು ಐಡಿಯಾ. ನಾವು ಅಬ್ಸರ್ವೇಷನ್ ಇಟ್ಕೋಬೇಕು ಹೊರಗಡೆ ಏನ್ ಬೇಕು ಏನ್ ಬೇಡ ಜನಕ್ಕೆ, ನೈಸರ್ಗಿಕಕ್ಕೆ ಅನುಕೂಲ ಆಯ್ತು, ಮತ್ತೆ ಅದು ಡಿಕಾಂಪೋಸಿಬಲ್, ಅದು ಆರಾಮಾಗಿ, ಆಮೇಲೆ ಅದಕ್ಕೆ ಬೆಲೆ ಜಾಸ್ತಿ ಆಗಲ್ಲ. ನಮಸ್ಕಾರ, ಧನ್ಯವಾದಗಳು ಸರ್.